ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ₹20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ಕಟ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಬೀರಪ್ಪ ಅವರು NMEO OP ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ತಾಳೆ ಬೆಳೆ ಉತ್ಪಾದನಾ ಪ್ರಚಾರ ಅಭಿಯಾನದ ಕಾರ್ಯಕ್ರಮ ಕೇಳಿದಿರಿ. ಜಿಎಂ ಯೂನಿವರ್ಸಿಟಿ ದಾವಣಗೆರೆಯಲ್ಲಿ ಬಿಟೆಕ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭಗೊಂಡಿದೆ. ಕಂಪ್ಯೂಟರ್ ಸೈನ್ಸ್ ಇನ್ AIML, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಕ್ಲೌಡ್ ಕಂಪ್ಯೂಟಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ರೋಬೋಟಿಕ್ಸ್, ಆಟೋಮೇಷನ್, ಇಂಜಿನಿಯರಿಂಗ್, ಡೈಸಿಂಗ್, ಇನ್ನು ವಿವಿಧ ರೀತಿಯ ಕೋರ್ಸ್ಗಳಿಗೆ ಸಂಪರ್ಕಿಸಿ ಜಿಎಂ ಯೂನಿವರ್ಸಿಟಿ ದಾವಣಗೆರೆ. ಬಿಟೆಕ್ CET ಕೋಡ್ E303, MBA PG CET ಕೋಡ್ B086, MCA PG CET ಕೋಡ್ C568. ಕೃಷಿ ಹಾಗೂ ಹೈನುಗಾರಿಕೆಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಯಳಗೋಡು ಗ್ರಾಮದ ರೈತ ಮಹಿಳೆ ಶ್ರೀಮತಿ ಎಲ್ ಇಂದ್ರಮ್ಮ ಅವರೊಂದಿಗಿನ ಸಂದರ್ಶನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಒಬ್ಬ ರೈತ ಮಹಿಳೆಯನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಹೈನುಗಾರಿಕೆಯನ್ನ ಮಾಡಿಕೊಂಡು ಜೊತೆಗೆ ತರಕಾರಿ ಬೆಳೆಗಳನ್ನ ಲಾಭದಾಯಕವಾಗಿ ಯಾವ ರೀತಿ ಬೆಳೀತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಚಿತ್ರದುರ್ಗ ತಾಲೂಕಿನ ಯಳಗೋಡು ಗ್ರಾಮದ ರೈತ ಮಹಿಳೆ ಇಂದ್ರಮ್ಮ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮಸ್ಕಾರ ಇಂದ್ರಮ್ಮ ಅವರೇ. ನಮಸ್ತೆ ಸರ್. ಇಂದ್ರಮ್ಮ ಅವರೇ, ಹೇಳಿ, ಈ ಒಂದು ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಬಾಲ್ಯ ಜೀವನದ ಬಗ್ಗೆ ಪರಿಚಯ ಮಾಡಿಕೊಡಿ. ನಾವು ಹುಟ್ಟಿದ್ದೂರು ಜಮಾಪುರ, ಅಂದ್ರೆ 1-7 ತನಕ ಜಮಾಪುರದಲ್ಲಿ ಮುಗಿಸಿದ್ವಿ. ಮತ್ತೆ ಅಲ್ಲಿಂದ ನೆಕ್ಸ್ಟ್ ತೋರಣಗಟ್ಟಿಗೆ ಹೋಗ್ಬೇಕಾಯ್ತು. ನಾವು ತೋರಣಗಟ್ಟೆಯಲ್ಲಿ ಜಗಳೂರು ತಾಲೂಕೆ ತೋರಣಗಟ್ಟೆಯಲ್ಲಿ SLC ತನಕ ಮುಗಿಸಿದ್ವಿ. ಮತ್ತೆ ನೆಕ್ಸ್ಟ್ PUC DED ಆಗಿದೆ ಸರ್ ನಮ್ದು. ಈಗ PUC DED ಮಾಡ್ಕೊಂಡು ಅಂದ್ರೆ ಯಾವ್ದಾದ್ರು ವೃತ್ತಿ ಹೋಗ್ಬೋದಾಯ್ತಲ್ಲ ಸರ್, ಈ ಕೃಷಿ ವೃತ್ತಿಗೆ ಹೆಚ್ಚಿನ ಆಸಕ್ತಿ ಕೊಟ್ರಿ? ವೃತ್ತಿಗೆ ಹೋಗ್ಬೋದಾಗಿತ್ತು ಸರ್, ಬಡತನ ತುಂಬಾ ಇತ್ತು. ಮನೆಯಲ್ಲಿ DED ಓಡಿಸಿದ್ದೆ ಹೆಚ್ಚಾಯ್ತು, ಮುಂದೆ ಕಳ್ಸಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಮದ್ವೆ ಮಾಡ್ಬಿಟ್ರಿ ಸರ್. ಏನ್ ಅನ್ಸುತ್ತೆ ನಿಮಗೆ? ಅಂದ್ರೆ ಬೇಜಾರು ಅನಿಸ್ತು ಸರ್. ವಿದ್ಯೆ ಕಲ್ತು ಮದ್ವೆ ಮಾಡ್ಕೊಟ್ರು, ನಾವು ಓದಿದ್ ವೇಸ್ಟ್ ಆಯ್ತು ಅನ್ನೋಷ್ಟು ಫೀಲಿಂಗ್ ನಮ್ಗೂ ಆಯ್ತು ಅನ್ಸಲ್ಪ. ಈಗ ಬಾಲ್ಯದಲ್ಲಿ ಈಗ ವಿದ್ಯಾಭ್ಯಾಸ ಸಾಕಷ್ಟು ಮಾಡ್ಕೊಂಡಂತವ್ರು ನೀವು? ಹೌದು ಸರ್. ಅಂದ್ರೆ ಅವಾಗೆಲ್ಲ ನಿಮಗೆ ಕೃಷಿ ಬದುಕು ಗೊತ್ತಿತ್ತ ಸರ್? ಕೃಷಿ ಬದುಕು ಅಂದ್ರೆ ಚಿಕ್ಕವಳಿಂದಾನೆ, ಮೊದ್ಲು ಅಂದ್ರೆ 3ನೇ ತರಗತಿಯಿಂದ ಹೈನುಗಾರಿಕೆ. ಅಂದ್ರೆ ನಮ್ಮ ಅಜ್ಜಿ ಹಸುಗಳು ಕಟ್ಕೊಂಡಿದ್ರು, ಆ ಹಸುಗಳದ್ದು ಜೀವನ ಅಜ್ಜಿಯಿಂದಾನೆ ನಾವು ಕಲ್ತಿದ್ದು. 4 ಹಸು ಇದ್ವು, 4-8 ಮಾಡ್ತು. ಅಜ್ಜಿ ಬರೇ ಹೈನುಗಾರಿಕೆನೆ ಮಾಡ್ತಾ ಇದ್ದಿದ್ದು, ಅವರಿಂದ ನಾವೇ ಮಾಡಿದ್ವಿ. 3ನೇ ತರಗತಿಯಿಂದಾನು ಹಾಲು ಕರಿಯೋದನ್ನ ನಮಗೆ ಗೊತ್ತೇ ಇರಲಿಲ್ಲ, 3ನೇ ತರಗತಿಯಿಂದ ಕಲ್ತಿದ್ದೆ ನಾನು. ಅಂದ್ರೆ ಈಗ ಸಾಕಾಣಿಕೆ ಮಾಡೋದು, ಹಾಲೆಂಡು ಅಂತದ್ದು ಇದೆಲ್ಲ ಕಲ್ತ್ಕೊಂಡ್ರಿ, ಮತ್ತೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರೆ? ಮಾಡ್ತಿದ್ವಿ ಸರ್ ಹೊಲದಲ್ಲಿ. ಅಂದ್ರೆ ಅವಾಗ ನಾವು ಅಷ್ಟೊಂದು ಅಂದ್ರೆ ಬಹಳ ಹೊಲ ಇರ್ಲಿಲ್ಲ ನಮ್ದು, ಸ್ವಲ್ಪ ಇತ್ತು. ಜಾಸ್ತಿ ಹೋಗ್ತಾ ಇರ್ಲಿಲ್ಲ, ಮೆಕ್ಕೆಜೋಳ ಹಾಕ್ತಿದ್ವಿ ಇಲ್ಲ ಸೂರ್ಯಕಾಂತಿ ಬೆಳಿತಿದ್ವಿ. ಒಂದು ಎಕರೆ ಇತ್ತು, ಹೆಚ್ಚಾಗಿ ಹೊಲ ಕಡೆಗೆ ಹೋಗ್ತಾ ಇರ್ಲಿಲ್ಲ. ಹೈನುಗಾರಿಕೆ ಅಂತ ಮಾಡ್ತಾ ಇದ್ವಿ ಸರ್. ಅಂದ್ರೆ ನಿಮ್ಮ ಒಂದು ಗಂಡನ ಮನೆಯಲ್ಲಿ ಅಲ್ಲಿ 1 ಎಕರೆ ಕೃಷಿ ಭೂಮಿ ಇತ್ತು ಸರ್? ಗಂಡನ ಮನೆಯಲ್ಲಿ 15 ಎಕರೆ ಕೃಷಿ ಭೂಮಿ ಇತ್ತು ಸರ್. ಆ 15 ಎಕರೆಯಲ್ಲಿ ನಮ್ಮ ಮನೆಗೆ ನೀರಾವರಿ ಮಾಡ್ತಾ ಇದ್ರು ಸರ್. ಮೊದ್ಲೆಲ್ಲ ಬೀಜನ ತೊಟ್ಟೊಯ್ದ್ ಬಿಟ್ಟು ಸಸಿ ಮಾಡ್ತಾ ಇದ್ದು ಮೆಣಸಿನ ಗಿಡ ಹಸ್ತಿದ್ರು ಸರ್ ಮೊದ್ಲು. ಈಗ ನರ್ಸರಿಯು ತರ್ತಾ ಇರ್ಲಿಲ್ಲ, ನಾವೇ ಒಟ್ಟೊಯ್ತಿದ್ವಿ, ಒಟ್ಟೊಯ್ದು ಬೆಳೀತಾ ಇದ್ವಿ ಸರ್. ಮೊದ್ಲು ರೇಟ್ ಇರ್ತಿರ್ಲಿಲ್ಲ, ಕಮ್ಮಿ ಆದ್ರೂ ಮೆಣಸಿನ ಗಿಡ ಬೆಳೀತಿದ್ವಿ ಸರ್. ಅಲ್ಲಿಂದ ಸ್ಟಾರ್ಟ್ ಆದ ಸರ್ ಮೆಣಸಿನ್ಕಾಯಿ ಬೆಳೆಯೋದು. ಅಂದ್ರೆ ಅವಾಗೆಲ್ಲ ಸಸಿ ಮಾಡಿ ನೀವೇ ಮಾಡಿ? ಹ್ಞೂ ಸರ್, ನಾವು ಸಸಿ ಮಾಡಿ ಮೆಣಸಿನ ಸಸಿ ಹಚ್ಚಿ ಮೆಣಸಿನ್ಕಾಯಿ ಬೆಳೀತಿದ್ವಿ ಸರ್. ಅಂದ್ರೆ ಈಗಲೂ ಆ ಪದ್ಧತಿ ಯಾಕೆ ಮುಂದುವರಿಸಬಾರದು ಸರ್? ಮುಂದುವರ್ಸ ಬೆಳೆಸಕ್ಕಂದ್ರೆ ಈಗೆಲ್ಲ ರೆಡಿ ಫುಡ್ ಸರ್, ಈಗ ಮೊದ್ಲಿನ ತರ ಟೈಮ್ ಈಗ ಯಾರು ಇಲ್ಲ, ಯಾಕಂದ್ರೆ ನಾನ್ ಮುಂದೆ ನೀನ್ ಮುಂದೆ ಅಂತ ಕೃಷಿಕರು ಬೆಳೆಯಕ್ಕೆ ಇದ್ ಮಾಡ್ತಾ ಇದಾರೆ. ಹಂಗಾಗಿ ಈಗೆಲ್ಲ ನರ್ಸರಿಯಿಂದ ತಗೊಂಡ್ಬಂದು ನರ್ಸರಿ ಬೆಳೆಗಳನ್ನೇ ಜಾಸ್ತಿ ಹಾಕ್ತಿದ್ದಾರೆ ಸರ್. ಈಗೆಲ್ಲ ಮಾಡಿದ್ರು ಮಾಡಬಹುದು, ಸಸಿ ಮಡಿಗಳು ಮಾಡಬಹುದು ಸರ್. ನಾವು ಒಟ್ಟು ಇದ್ಬಿಟ್ಟು ನಾವು ಈಗ ಸಸಿಯನ್ನು ಉತ್ಪತ್ತಿ ಮಾಡಿ ನಾವು ಸಮೇತ ಮೆಣಸಿನ ಗಿಡ ಹಚ್ಚಬಹುದು. ನಮಗೆ ಎಷ್ಟು ಬೇಕು, ಒಂದ್ ಎಕರೆಗೆ ಎಷ್ಟು ಬೇಕಾಗುತ್ತೆ, ಅರ್ಧ ಎಕರೆಗೆ ಎಷ್ಟು ಬೇಕಾಗುತ್ತೆ ಅಂತ ನಾವೇ ಒಟ್ಟು ಇದು ಮೆಣಸಿನ ಸಸಿನ ಹಚ್ಚಬಹುದು ಸರ್. ಈಗ 15 ಎಕರೆ ಕೃಷಿ ಭೂಮಿಯಲ್ಲಿ ಏನೇನು ಬೆಳೀತಾ ಇದ್ರ ಸರ್? ಮೆಕ್ಕೆಜೋಳ ಅರ್ಧ ಹಾಕ್ತಿದ್ವಿ, ಒಂದ್ ಎಕರೆ ಮೆಣಸಿನ ಗಿಡ ಹಾಕ್ತಿದ್ವಿ ಸರ್. ನಾವು ಒಂದ್ ಅರ್ಧ ಎಕರೆ ಒಂದ್ ಎಕರೆ ಈರುಳ್ಳಿ ಹಾಕ್ತಾ ಇದ್ವಿ, ಇನ್ನುಳಿದಕ್ಕೆ ಸಣ್ಣ ಪುಟ್ಟ ತರಕಾರಿಗಳು ಮಾಡ್ಕೊಂತಿದ್ವಿ ಸರ್. ಬೆಂಡೆ, ಜವಳೆ, ಆಮೇಲೆ ಹೀರೆಕಾಯಿ, ಹಾಗಲಕಾಯಿ, ಅಂದ್ರೆ ಮನೆಗೆ ಅನುಕೂಲ ಆಗಂತ ವಸ್ತುಗಳನ್ನ ಹಾಕೊಂತಿದ್ವಿ ಸರ್. ಈಗ ನೀರಾವರಿ ಎಷ್ಟೆಕರೆ ಇದೆ ನಿಮಗೆ? ನೀರಾವರಿ 8 ಎಕರೆ ಇದೆ ಸರ್. ಈಗ ಎಲ್ಲ ಒಂದ್ ಕಡೆ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳನ್ನ ಹಾಕ್ಬೇಕಂತ ಅನಿಸ್ತದೆ? ಹಾಕಿದ್ವಿ ಸರ್, ಒಂದ್ 2 ಎಕರೆ ಅಡಿಕೆ ಮಾಡ್ಕೊಂಡಿವಿ, ಒಂದ್ 1/2 ಎಕರೆ ತೆಂಗಿನ ತೋಟ ಮಾಡ್ಕೊಂಡಿವಿ ಸರ್. ಈಗ ಅಡಿಕೆ ಹಾಕ್ಬೇಕಂತ ಯಾಕೆ ಅನಿಸ್ತು? ಬೇರೆ ಬೇರೆ ಒಂದು ತೋಟಗಾರಿಕಾ ಬೆಳೆಗಳು ಇದ್ವು, ಮಾವುತ್ತು, ಸಪೋಟ ಆಯ್ತು, ಬೇರೆ ಬೇರೆ ಹಾಕ್ಬೋದಾಯ್ತಲ್ವಾ? ಹಾಕ್ಬೋದಾಗಿತ್ತು ಸರ್. ಯಾಕೋ ಅಡಿಕೆ ಅಂದ್ರೆ ಅಡಿಕೆ ಬೆಳಿಬೇಕು, ಅದು 5 ವರ್ಷಕ್ಕೆ ಫಲ ಕೊಡುತ್ತೆ. ಬೇಗ ನಮಗೆ ಏನೋ ಗೊತ್ತಿಲ್ಲ, ಮುಂದಿನ ಪೀಳಿಗೆ ಮಕ್ಕಳಿಗೆ ಯೂಸ್ ಆಗುತ್ತೆ ಅಡಿಕೆದು ಅಂತಂದ ಹಾಕಿದೀವಿ ಸರ್. ಹೆಚ್ಚು ಆದಾಯ ಕಾಣಬಹುದು. ಈಗ ಸಾಮಾನ್ಯವಾಗಿ ತರಕಾರಿಗಳನ್ನ ಸಾಕಷ್ಟು ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಈಗ ಮೆಣಸಿನಕಾಯಿ ಈ ವರ್ಷದ ಮಟ್ಟಿಗೆ ಒಳ್ಳೆಯ ಒಂದು ಇಳುವರಿ ಬಂದಿದೆ ಸರ್? ತುಂಬಾ ಇಳುವರಿ ಒಳ್ಳೇದು ಬಂದಿದೆ. ಹೇಗೆ ಬೆಳೆದ್ರೆ ಇದ್ರ ಬಗ್ಗೆ ಹೇಳಿ ಸರ್. ಇಳುವರಿ ಅಂದ್ರೆ ಈಗ ನಾವು ನರ್ಸರಿಯಿಂದನೆ ಸರ್ ಹಾಕಿದ್ದು ಸಸಿ ತಂದ್ಬಿಟ್ಟು, ನಾವು ಈಗ ಒಂದ್ 12,000 ಸಸಿ ಹಚ್ಚಿವಂದ್ರೆ ಅದ್ರಲ್ಲಿ ನಾವೀಗ ಇದ್ ಮಾಡಿ ಬಹಳ ಚೆನ್ನಾಗಿ ಸರ್ ಗಿಡ ಅನುಕೂಲ. ಗೊಬ್ಬರ ಅದಕ್ಕೆ ಕುರಿ ಗೊಬ್ಬರ ಹೊಡಿಸಿದೀವಿ. ನೆಕ್ಸ್ಟ್ ಇದು ಹಸುವಿನ ಹೈನುಗಾರಿಕೆ ಮಾಡಿದ್ದಲ್ಲ ಸರ್, ಅದ್ರ ಗೊಬ್ಬರನು ಹಾಕ್ಬಿಟ್ಟು 12,000 ಸಸಿಗೆ 80-100 ಪಾಕೆಟ್ ತನಕ ಇವ್ನು ಬೆಳೆದಿ ಸರ್. ಈಗ 12,000 ಸಸಿ ನೀವು ನಾಟಿ ಮಾಡಿದ್ರಲ್ಲ ಮೆಣಸಿನ ಸಸಿ, ಎಷ್ಟೆಕರೆಗೆ ಹಾಕಿದ್ರ ಸರ್? 1/4 ಎಕರೆ ಹಾಕಿದೀವಿ ಸರ್. 1/4 ಎಕರೆ. ಈಗ ಸ್ಟಾರ್ಟಿಂಗ್ ಸಸಿನ ನಾಟಿ ಮಾಡೋದ್ರಿಂದ ಹಿಡಿದು ಯಾವ ರೀತಿ ನೀವು ಕೃಷಿ ಕೆಲಸ ಮಾಡ್ಕೊಂತ ಬಂದ್ರೆ? ಇದು ನಾಟಿ ಮಾಡಿದ್ವಿ ಸರ್. ನಾಟಿ ಮಾಡಿದ್ಮೇಲೆ ನೀರ್ ಹಾಯಿಸ್ತೀವಿ ಸರ್, ಅಂದ್ರೆ ಡ್ರಿಪ್ ಮೂಲಕ ನೀರ್ ಹಾಕಿದೀವಿ. ಅಂದ್ರೆ ಆಮೇಲೆ ನೆಕ್ಸ್ಟ್ ಅದಾದ ತಕ್ಷಣ ಒಂದ್ 15-20 ದಿನಕ್ಕೆ ಗೊಬ್ಬರ ಕೊಡ್ತೀವಿ ಸರ್. ಅಂದ್ರೆ ಯೂರಿಯಾ ಗೊಬ್ಬರ ಬೆಳೆ ಬೆಳಿಬೇಕು ಅಂತ, ಅಂದ್ರೆ ಗಿಡ ಯಥೇಚ್ಛವಾಗಿ ಬೆಳಿಲಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಪೊಟಾಶು, ಆಮೇಲೆ ಯೂರಿಯಾ, ಆಮೇಲೆ DAP ಸರ್. ಆ ಮೂರನ್ನು ಕೊಟ್ಟಾಗ ಅವೇನ್ ಮಾಡ್ತಾವೆ, ಗಿಡ ಬಿಳಿಚು ಬರಬಾರ್ದು, ಅವು ಯಾವಾಗ್ಲೂ ಕರಗೆ ಇರಬೇಕು ಅಂತಂದು ಆ ಮೂರು ಮಿಕ್ಸ್ ಮಾಡಿ ಗೊಬ್ಬರ ಹಾಕ್ತೀವಿ ಸರ್. ಅವು ಹಾಕಿದ್ಮೇಲೆ ಅವು ಸಸಿ ಆಮೇಲೆ ಇರ್ಪು ಅಂತ ಔಷಧಿ ಹೊಡಿತೀವಿ ಸರ್. ಈಗ ನಾಟಿ ಮಾಡಬೇಕಾದ್ರೆ ಅಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡ್ತೀರ ಸರ್? ದಾಯ ಅಂದ್ರೆ 3x3 ದಾಯ ಸರ್. ಅಷ್ಟೊಂದು ಬೇಕಾಗುತ್ತೆ? ಬೇಕಾಗುತ್ತೆ ಸರ್, ಯಾಕಂದ್ರೆ ಕುಂಟೆಗಳು ಆಯೋದಿಲ್ಲ, ದೊಡ್ಡ ಕುಂಟೆ ಹುಲ್ ಜಾಸ್ತಿ ಆಗ್ಬಿಡ್ತ, ಸಣ್ಣ ದಾಯ ಅಂದ್ರೆ ಕುಂಟೆ ಹೋಗಲ್ಲ. ಹಂಗಾಗಿ ಏನ್ ಮಾಡ್ತೀವಿ, ನಾವು ಕಳೆ ಅಷ್ಟು ತೆಗಿಬೇಕಾಗುತ್ತೆ, ದೊಡ್ಡ ದಾಯ ಇದ್ರೆ ಕುಂಟೆ ಹೋಗುತ್ತೆ ಅಂತ. ಈಗ ಸಾಮಾನ್ಯವಾಗಿ ಈಗೆಲ್ಲ ನೀವು ಮಾರಾಟ ಮಾಡ್ತಾ ಇದ್ರೆ ಮೆಣಸಿನಕಾಯಿ ಮಾಡ್ತಾ ಇದ್ರೆ ಅಂದ್ರೆ ಯಾವ ಒಂದು ತಿಂಗಳಲ್ಲಿ ನಾಟಿ ಮಾಡಿದ್ರ ನೀವು ಸರ್? ನಾವು ಈಗ ಏಪ್ರಿಲ್ ತಿಂಗಳಲ್ಲಿ ಸರ್. ಈಗ ಏಪ್ರಿಲ್ನಲ್ಲಿ ಬಹಳಷ್ಟು ಬಿಸಿಲಿರುತ್ತಲ್ಲ? ಬಿಸಿಲಿರುತ್ತೆ ಸರ್, ಗಿಡ ಸಿಡಿತವ ಅಂತ ಹಾಕೋದಿಲ್ಲ. ಹಾಗಾದ್ರೂ ಸಿಡಿದ್ರು ಅವಾಗ ಹಾಕಿದ್ರೆ ಬೇಗ ಬರುತ್ತೆ, ಬೇಗ ಹೋಗುತ್ತೆ ಸಸಿ, ಬೇಗನ ಬೇಗ ಅದಕ್ಕೆ ಫಲ ಸಿಗಬೇಕು ಅಂದ್ರೆ ಏಪ್ರಿಲ್ ತಿಂಗಳಲ್ಲೇ ನಾವು ಸಸಿಯನ್ನು ನಾಟಿ ಮಾಡ್ಬೇಕು ಸರ್. ಅವಾಗೆಲ್ಲ ಹೋಗ್ ಜಾಸ್ತಿ ಹೋಗಿದಾವ ಸರ್? ಹೋಗಿದಾವ. ಏನ್ ಮಾಡಿದ್ರೆ ಸರ್? ಹೋಗೋದ್ಮೇಲೆ ನೆಕ್ಸ್ಟ್ ಸಸಿ ತಂದು ಮತ್ತೆ ಹಚ್ಚಿದೀವಿ ಸರ್. ಈಗ ಸಸಿ ಎಲ್ಲ ನರ್ಸರಿ ತರ್ತೀವಿ? ನರ್ಸರಿಯಲ್ಲೇ ತರ್ತಾ ಇದೀವಿ ಸರ್. ಎಲ್ಲಿಂದ ತರ್ತೀರಿ ನರ್ಸರಿ ಸರ್? ಯಳಗೋಡಲ್ಲೇ ನರ್ಸರಿಯಲ್ಲಿ ತರ್ತಾ ಇದೀವಿ ಸರ್. ನರ್ಸರಿ ನಮ್ಮೂರಲ್ಲೇ 2 ನರ್ಸರಿ ಆಗಿದಾವು, ಅಲ್ಲಿಂದಾನೆ ನರ್ಸರಿ. ಅಂದ್ರೆ ಒಂದ್ ಸಸಿಗೆ ಎಷ್ಟು ನೀವು ದುಡ್ಡು ಕೊಡ್ತೀರಾ? 1 ರೂಪಾಯಿ ಒಂದ್ ಸಸಿ ಬೀಳುತ್ತೆ ಸರ್. ಈಗ ತಂದಾಗ ಅಂದ್ರೆ ಅಲ್ಲಿ ನಿಮಗೆ ಯಾವ ತರ ಹಚ್ಚಿದ್ರೆ? ಈಗ ನೀರ್ ಬಿಟ್ಕೊಂಡು ಹಚ್ಚಿದ್ರೆ ಯಾವ ತರ ಸರ್? ನೀರ್ ಬಿಟ್ಕೊಂಡು ಟ್ರೈಗೆ ನೀರ್ ಹಾಕೊಂಡು, ಯಾಕಂದ್ರೆ ಹಂಗೆ ತೆಗೆದ್ರೆ ಕಿತ್ತೋಗುತ್ತೆ ಬೇರ್ ಸಮೇತ, ಅದು ಸಸಿ ಹತ್ತದಿಲ್ಲ ಅಂತ ಹೇಳ್ಬಿಟ್ಟು ಟ್ರೈಗೆ ನೀರ್ ಹಾಕೊಂಡು ನೀರ್ ಬಿಟ್ಕೊಂಡೆ ಹಸ್ತೀವಿ ಸರ್. ಡ್ರಿಪ್ ಇದ್ರೆ ಡ್ರಿಪ್ ಮೂಲಕ ಹಸ್ತೀವಿ, ಇಲ್ಲ ತುಂಬಾ ನೀರ್ ಹಾಯಿಸೋದಾದ್ರೆ ನೀರ್ ಬಿಟ್ಕೊಂಡೆ ಹಸ್ತೀವಿ ಸರ್. ಗೇಣಿಗೊಂದು ಗೇಣಿಗೊಂದು ಹಸ್ತೀವಿ ಸರ್. ಈಗ ಒಂದು ಸಾಲಿನಿಂದ ಸಾಲಿಗೆ ಮೂರಡಿ ಸಸಿ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ಭೂಮಿಯನ್ನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತೀರಾ ಸರ್? ಗೊಬ್ಬರ ಹಾಕ್ತಿವಿ ಫಸ್ಟ್. ಏನ್ ಗೊಬ್ಬರ? ತಿಪ್ಪೆ ಗೊಬ್ಬರನ ಏರ್ಸ್ಕೊಂತೀವಿ, ಹಸುಗಳ ಗೊಬ್ಬರನ ಏರ್ಸ್ಬಿಟ್ಟು ಕುರಿನ ಮಂದಿ ತರಪಿಸ್ತೀವಿ ಸರ್. ಕುರಿ ಮಂದಿ ತರಪಿಸಿ ಹೊಲ ಹೊಡ್ಕೊಂಡೆಲ್ಲನ, ಆಮೇಲೆ ತಿಪ್ಪೆ ಗೊಬ್ಬರ ಹಾಕೊಂಡು ಆ ಗೊಬ್ಬರ ಆದ್ಮೇಲೆ ನಾವೇನ್ ಮಾಡ್ತೀವಿ, ಕ್ಲೀನ್ ಆಗಂಗ ಕುಂಟೆ ಹಾಯಿಸಿ ಸಾಲ ಹೊಡಿತೀವಿ ಸರ್. ಅಂದ್ರೆ ಈಗೆಲ್ಲ ನೀವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮತ್ತೆ ಕುರಿ ಮಂದಿ ಹಾಕ್ತೀವಿ? ಕುರಿ ಮಂದಿ ಯಾಕಂದ್ರೆ ಸರ್, ಗೊಬ್ಬರ ನಾವು ಹಸು ಗೊಬ್ಬರಕ್ಕಿಂತ ಕುರಿ ಗೊಬ್ಬರ ತುಂಬಾ ಉತ್ತಮವಾದದ್ದು ಅಂತ ಹೇಳ್ಬಿಟ್ಟು ಕುರಿ ಮಂದಿನೇ ತರಪಿಸ್ತೀವಿ ಸರ್. ಆ ಗೊಬ್ಬರ ತರಕಾಗಲ್ಲ, ಅವು ತುಂಬಾ ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕುರಿಮಂದಿನೇ 15 ದಿನ 20 ದಿನ ಹಿಂಗೆ ಹಾಕುವಂತ ಮೆಣಸಿನ್ಕಾಯಿ ಹಾಕುವಂತ ಪ್ಲೇಸ್ಗೆ ಕುರಿಮಂದಿನ ತರಿಸ್ತೀವಿ ಸರ್. ಅಂದ್ರೆ ಯಾವ ಕಾಲದಲ್ಲಿ ಕುರಿಮಂದಿ ತರಿಸ್ತೀರಾ ನೀವು ಸರ್? ನಾವು ಅವಾಗ ಜನವರಿ ತಿಂಗಳಿಗೆ ಇದು ಮಾಡ್ತೀವಿ ಸರ್. ಜನವರಿ ಫೆಬ್ರವರಿಯಲ್ಲಿ ಎಲ್ಲ ಉಳುಮೆ ಮಾಡ್ಕೊಂಡು ಹೊಲನ ಅಚ್ಚುಕಟ್ ಮಾಡ್ಕೊಂಡು ಏಪ್ರಿಲ್ ಅಷ್ಟೊತ್ತಿಗೆ ಬಿತ್ತ ನಾಟಿ ಮಾಡಕ್ ರೆಡಿ ಮಾಡ್ಕೊಂತೀವಿ ಸರ್. ಅಂದ್ರೆ ಅಂತ ಸಂದರ್ಭದಲ್ಲಿ ನಿಮಗೆ ಕುರಿಗಳೆಲ್ಲ ಮಂದಿ ತರೋಕ್ ಬರ್ತಾರೆ? ಹೌದು ಸರ್, ಬರ್ತಾರೆ. ಬೇರೆ ಕಡೆ ಹೊರಗಡೆಯಿಂದ ಎಲ್ಲ ಬಂದಿರ್ತಾರೆ ಸರ್. ಅವಾಗ ನಾವೆಲ್ಲ ಬರಲೇ ಇದ್ರೆ ನಾವೇ ಕರೆಸ್ಬಿಟ್ಟು ಮಂದಿ ತರಿಸ್ತೀವಿ ಸರ್. ಅವ್ರಿಗೆಲ್ಲ ಇಂತಿಷ್ಟ ಅಂತ ಹಣ ಕೊಡ್ತೀರಾ ಅಥವಾ ಕಾಳು ಕೊಡ್ತೀರಾ? ಕಾಳು ಕೊಡ್ತೀವಿ ಸರ್, ಹಣನು ಕೊಡ್ತೀವಿ. ಒಂದ್ ದಿನಕ್ಕೆ 500, 600 ತನಕ ಕೊಡ್ತೀವಿ ಸರ್. ಮಾಡಿ ಕಾಳು ಚೀಲ, ಒಂದ್ ಚೀಲ, ಎರಡ್ ಚೀಲ ಅವ್ರ ಊಟಕ್ಕೆ ಕಾಳು ಕೊಡ್ತೀವಿ ಸರ್. ಅಂದ್ರೆ ಈ ರೀತಿ ಕುರಿ ಮಂದಿ ತರಿಸೋದ್ರಿಂದ ಸಾಕಷ್ಟು ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಸರ್. ಈಗೆಲ್ಲ ನಾಟಿ ಮಾಡಿದ್ರ ಸಸಿ, ಈ ಭೂಮಿಯೆಲ್ಲ ಸಿದ್ಧತೆ ಮಾಡ್ಕೊಂಡು, ಈಗ ಚಿಕ್ಕ ಸಸಿ ಇದ್ದಾಗ ಅಂದ್ರೆ ಸಾಕಷ್ಟು ಮುಟ್ರು ಬರುತ್ತಲ್ವಾ ಈ ಮೆಣಸಿನ ಒಂದು ಬೆಳೆಗೆ, ಆ ತರ ಬಂತ ನಿಮ್ಮ ಬೆಳೆಯಲ್ಲಿ ಸರ್? ಮುಟ್ರು ನಾವು ಬರಕ್ಕೆ ಬಿಡ್ಲಿಲ್ಲ, ಯಾಕಂದ್ರೆ ಮುಟ್ರು ಕಾಣಿಸ್ಕೊಳೋ ಅಷ್ಟೊತ್ತಿಗೆ ಔಷಧಿ ಬರ್ತಾ ಸರ್. ಸರ್, ಮುಟ್ರು ಬರದೇ ಇರೋ ತರ ಕಾಪಾಡ್ಕೊಳ್ಬೇಕು ಸರ್. ಅಂದ್ರೆ ಈ ವರ್ಷದ ಮಟ್ಟಿಗೆ ಮೆಣಸಿನ ಬೆಳೆ ಚೆನ್ನಾಗಿ ಬಂದಿದೆ? ಚೆನ್ನಾಗಿ ಬಂದಿದೆ ಸರ್, ತುಂಬಾ ಇಳುವರಿ ಬಂದಿದೆ. ನಾಟಿ ಮಾಡಿ ಮೇಲೆ ಈಗ ಅದರೊಳಗಡೆ ಎಲ್ಲ ಬೇಸಾಯ ಕ್ರಮ ಅಂತಂದ್ರೆ ಏನೇನು ನೋಡಿದ್ರ ಸರ್? ಅದರೊಳಗೆ ಬೇಸಾಯ ಕ್ರಮ ಅಂದ್ರೆ ನಾಟಿ ಮಾಡಿದ್ಮೇಲೆ ಅದ್ರಾಗೆ ಕುಂಟೆ ಹೊಡಿಸ್ತೀವಿ ಸರ್, ಕಳೆ ತೆಗಿಸ್ತೀವಿ, ಅವಟ್ಟೆ ಗಿಡನ ಸ್ವಚ್ಛವಾಗಿ ಹುಲ್ಲು ಬೆಳೆದಂತೆ ಕಾಪಾಡ್ಕೊಳ್ಬೇಕು ಸರ್. ಮತ್ತೇನಾದ್ರೂ ಕಳೆನಾಶಕ ಸಿಂಪಡಣೆ ಮಾಡ್ತೀರ? ಇಲ್ಲ ಸರ್, ನಾವು ಸಿಂಪಡಣೆ ಮಾಡಲ್ಲ. ಹಂಗೇನಾರ ಜಾಸ್ತಿ ಹುಲ್ಲಾದ್ರೆ ಉಂಡಿ ಕಳೆ ಅಂತ ಪೂರ್ತಿ ಸಾಲಕ್ಕಿಂತ ಪೂರ್ತಿ ಕಳೆ ತೆಗಿಸ್ತೀವಿ ಸರ್. ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ? ಬರುತ್ತೆ ಸರ್. ಈ ಕಳೆನಾಶಕ ಅನ್ನೋದಾದ್ರೆ ಗಿಡಕ್ಕೆ ಎಫೆಕ್ಟ್ ಆಗುತ್ತೇನೋ ಅನ್ನೋ ಇಚ್ಛೆಗೆ ಕಳೆನಾಶಕ ಹೊಡಿಸಲ್ಲ ಸರ್. ಈಗ ಗಿಡಕ್ಕೂ ಎಫೆಕ್ಟ್, ಈಗ ಭೂಮಿಗೂ ಎಫೆಕ್ಟ್ ಆಗುತ್ತೆ ಸರ್. ಈಗ ಎಷ್ಟು ಬಾರಿ ಹೊಡಿಸ್ತೀರಾ ಆತರ ಬುಡಗುಂಟೆ, ಎಡಗುಂಟೆ, ಕಳೆ ಇವೆಲ್ಲ ಸರ್? ಕಾಯಿ ಬರೋ ಅಷ್ಟೊತ್ತಿಗೆ 2 ಪಟ್ಟು ಬುಡಗುಂಟೆ ಹೊಡಿಸ್ತೀವಿ ಸರ್, ಕುಂಟೆ ಹೊಡಿಸ್ತೀವಿ. ಕಳೆ ಮಾತ್ರ 2 ಕಳೆ ತೆಗಿತೀವಿ ಸರ್ ಕಾಯಿ ಬರೋ ಅಷ್ಟೊತ್ತಿಗೆ. ಮತ್ ಕಾಯಿ ಬರದ್ಮೇಲೆ ಮತ್ತೊಂದ್ಸರಿ ತೆಗಿಸ್ತೀವಿ ಸರ್, ತೆಗಿಸಿ ಔಷಧಿ ಸಿಂಪಡಣೆ ಮಾಡ್ತೀವಿ. ಈಗ ನೀವೆಲ್ಲ ಹೋಗ್ತೀರಿ ಕಳೆ ತೆಗಿಯಕ್ಕೆ? ಹ್ಞೂ ಸರ್, ನಾವು ಕಳೆ ತೆಗಿತೀವಿ. ನಾವು ಹೊಲದಲ್ಲಿ ಎಲ್ಲಾ ಕೆಲಸನೂ ಮಾಡ್ತೀವಿ ಸರ್. ಪ್ರತಿ ನಾಟಿ ಮಾಡೋದ್ರಿಂದ ಹಿಡಿದು ನಾವು ಕ್ಯಾನ್ ಹಾಕೊಂಡು ಔಷಧಿ ಹೊಡಿತೀವಿ. ಅದರಲ್ಲಿ ನಮ್ಮ ಮನೆ ಇದಾರೆ, ಮಕ್ಕಳು, ನಾವು ಎಲ್ಲರೂ ಮನೆ ಮಂದಿ ಎಲ್ಲ ಸೇರಿ ಕೃಷಿ ವ್ಯವಸ್ಥೆ ಮಾಡ್ತೀವಿ ಸರ್. ಈಗ ಎಲ್ಲಾದ್ರು ಕೂಲಿ ಮೇಲೆ ಡಿಪೆಂಡ್ ಆದ್ರೆ ನಮಗಂತ ಏನು ಉಳಿತಾಯ ಇರಲ್ಲ ಸರ್. ನಮ್ಮ ಕೆಲಸ ಅಷ್ಟು ಆದಷ್ಟು ಮಟ್ಟಿಗೆ ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಉಳಿದುದ್ದ ಈಗ ಕಾಯಿ ಎರೆಯಕ್ಕೆ ನಮ್ಮ ಕೈಲಿ ಆಗಲ್ಲ, ಯಾಕಂದ್ರೆ ಒಬ್ರು ಕೆಲಸ ಮಾಡೋಂಥದ್ದಲ್ಲ ಅದು. ಅದಕ್ಕೆ 5-6 ಜನ ಅಂದ್ರೆ ಬಹಳ ಜನ ಬೇಕು. ಈಗ ಒಬ್ರು ಔಷಧಿ ಆದ್ರೆ ಒಬ್ಬರೇ ಮಾಡ್ಕೋಬಹುದು. ಒಬ್ರು 10 ಕ್ಯಾನ್ ಆದ್ರೆ ಒಂದ್ ದಿನಕ್ಕೆ 1 ಗಂಟೆ 1.5 ಗಂಟೆಗೆ 10 ಕ್ಯಾನ್ ಮುಗಿಸ್ಕೊಂಡ್ಬರ್ಬೋದು. ಅದೇ ಮೆಣಸಿನ್ಕಾಯಿ ಅದಾದ್ರೆ 15 ಜನ 20 ಜನ ಹಿಂಗ್ ಬೇಕು. ಹಂಗಾಗಿ ಸಣ್ಣ ಪುಟ್ಟ ಕೆಲಸಗಳನ್ನ ನಾವೇ ಮಾಡ್ಕೊಂತೀವಿ ಸರ್. ಈಗೆಲ್ಲ ನೀವು ಔಷಧಿಗಳನ್ನೆಲ್ಲ ಹೊಡೆದು ಸಾಕಷ್ಟು ನಿಮ್ಮ ಒಂದು ಬೆಳೆಯನ್ನ ಚೆನ್ನಾಗಿ ತಂದಿರಲ್ವಾ? ಈಗ ಮೇಲು ಗೊಬ್ಬರ ಅಂತಂದ್ರೆ ಈಗ ಎಷ್ಟು ಬಾರಿ ಕೊಡ್ತೀರಾ ಸರ್? ಮೇಲು ಗೊಬ್ಬರ ಅದೇ ಹೇಳಿದ್ವಿ ಸರ್, ಫಸ್ಟ್ ಗೆ ಕಾಯಿ ಬರಕ್ಕಿಂತ ಮುಂಚೆ ಒಂದ್ಸರಿ ಒಂದ್ ಔಷಧಿ ಹೊಡೆದು ಹೂ ಈಚು ಕಾಯಿ ಅಷ್ಟೊತ್ತಿಗೆ ಒಂದ್ಸರಿ ಗೊಬ್ಬರ ಕೊಡ್ತೀವಿ ಸರ್. ಅದಾದ್ಮೇಲೆ ಸ್ವಲ್ಪ ಕಾಯಿ ಬಂದ ತಕ್ಷಣ ಒಂದ್ ಗೊಬ್ಬರ ಕೊಟ್ಬಿಟ್ರೆ ಅದು ಕಾಯಿ ಉರುಪು ಹೂವು ಕಾಯ್ತತ್ತೆ. ಔಷಧಿ ಗೊಬ್ಬರ ಕೊಟ್ರೆ ನೆಕ್ಸ್ಟ್ ಕಾಯಿ ಅರದ್ಮೇಲೆ ಮತ್ತೆ 3 ಐಟಮ್ ಗೊಬ್ಬರ ಕೊಡ್ತೀವಿ ಸರ್, ಯೂರಿಯಾ, ಆಮೇಲೆ ಜಿಂಕು, ನೆಕ್ಸ್ಟ್ DAP ಸರ್. ಅಂದ್ರೆ ಪ್ರತಿ ಸಲ ನೀವು ಮೆಣಸಿನಕಾಯಿ ಕಟಾವ್ ಮಾಡಿದ ಮೇಲೆ ಪ್ರತಿ ಬಾರಿ ಪ್ರತಿ ಬಾರಿ ಗೊಬ್ಬರ ಕೊಡ್ಲೇಬೇಕು ಸರ್. ಅದು ಹೆಂಗ್ ಕೊಡ್ತೀರಿ ಸರ್? ಗೊಬ್ಬರ ಹೆಂಗಂದ್ರೆ 3 ಮಿಕ್ಸ್ ಮಾಡ್ಬಿಟ್ಟು ನಾವೇ ಹಾಕೊಂಡ್ಬರ್ತೀವಿ ಸರ್, ಕೆಳ ಬುಡಕ್ಕೆ ಹಾಕೊಂಡ್ಬರ್ತೀವಿ ಸರ್. ಈಗೆಲ್ಲ ಬೇಸಾಯದ ಮುಖಾಂತರ ಬಿತ್ತನೆ ಮಾಡಲ್ಲ? ಇಲ್ಲ ಸರ್, ಬಿತ್ತನೆ ಮಾಡಲ್ಲ. ಮೊದ್ಲೆಲ್ಲ ನಾವು ಬಿತ್ತಿದ್ವಿ ಸರ್, ಶೆಡ್ಡೆ ಒಳಗೆ ಸಾಲ್ನೆ ಬಿತ್ತಿ ಆಮೇಲೆ ಕುಂಟೆ ಹೊಡಿತಿದ್ವಿ. ಅದು ಸಾಲ್ ಒಳಗೆ ಈಗ ದಾಯ ಗಿಡಗಳು ತುಂಬಾ ಅಬ್ಕೊಂಡಿರ್ತಾವ ಸರ್, ಹಂಗಾಗಿ ಕುಂಟೆ ಆಯೋದಿಲ್ಲ. ಅದಕ್ಕೋಸ್ಕರ ನಾವೇನೆ ಸಾಲ್ ಬಡ್ಡಿಗೆ ಇಟ್ಕೊಂಡ್ಬರ್ತೀವಿ ಸರ್. ಈಗೆಲ್ಲ ಬಿಸಿಲಿಗೆ ಒಣಗಂತದ್ದು, ಗಾಳಿಗೆ ಆವಿಯಾಗುವಂತದ್ದು ಇದೆಲ್ಲ ಆಗುತ್ತಲ್ಲ, ಆತರ ನೀವು ಗೊಬ್ಬರ ಮೇಲೆ ಕೊಟ್ರೆ? ಇಲ್ಲ ಸರ್, ಅಂದ್ರೆ ಮಳೆ ಹಸಿ ಇದ್ದಾಗ ಒಂದ್ ಸ್ವಲ್ಪ ಕೊಟ್ಟು ನೀರನ್ನ ಒಂದ್ ಸ್ವಲ್ಪ ಡ್ರಿಪ್ ಮೂಲಕ ಆಯಿಸಿಬಿಟ್ರೆ ಅದು ಪೋಷಕಾಂಶಗಳನ್ನ ಹೀರ್ಕೊಳ್ಳುತ್ತೆ ಸರ್. ಈಗೆಲ್ಲ ಲಿಕ್ವಿಡ್ ರೂಪದ ಗೊಬ್ಬರಗಳು ಬಂದವ, ರಾಸಾಯನಿಕ ಗೊಬ್ಬರಗಳು, ಈಗ ಅದನ್ನೆಲ್ಲ ನೀವು ಸಿಂಪಡಣೆ ಮಾಡಬಹುದಲ್ಲ ನಿಮ್ಮ ಮೆಣಸಿನ ಒಂದು ಬೆಳೆ ಮೇಲೆ? ಮಾಡಿದೀವಿ ಸರ್. ನಾವು ಇರ್ಪು ಕಾಯಿಗೆ ಮೆಡಿಸನ್ನೇ ತಂದಾಕಿದ್ವಿ, ಔಷಧಿಗಳನ್ನೇ ಸಿಂಪಡಣೆ ಮಾಡಿದೀವಿ. ಆದ್ರೂ ಇದಕ್ಕೆ ಗೊಬ್ಬರ ಮಾತ್ರ ಕೊಡ್ಲೇಬೇಕು. ಗೊಬ್ಬರ ಕೊಟ್ರೆ ಪೋಷಕಾಂಶಗಳು ಬೇರಿಂದ ತಗೊಳ್ತವೆ ಅಂತ ಅನ್ನೋ ಇಚ್ಛಿಗೆ ಗೊಬ್ಬರನೇ ಕೊಡ್ತೀವಿ ಸರ್. ಅದು ಮೇಲೆ ಎಲೆಗಳಿಗಷ್ಟೇ ಸಿಂಪಡಣೆ ಆಗುತ್ತೆ. ಈ ಗೊಬ್ಬರ ಕೊಡೋದ್ರಿಂದ ಕೆಳಗೆ ಬೇರಿನಿಂದ ಸಮೇತ ಪೋಷಕಾಂಶಗಳು ಸಿಗ್ತವೆ. ಈಗ ಸಾಮಾನ್ಯವಾಗಿ ನೀವು ಮೆಣಸಿನಕಾಯಿ ಹಾಕಿರುವಂತಹ ನೆಲ ಯಾವ ಮಣ್ಣಿಂದ ಕೂಡಿದೆ ಸರ್? ನಮ್ಮ ಕೆಂಪು ಮಿಶ್ರಿತ ಮಣ್ಣು ಸರ್. ಇನ್ನ ಎರೆಭೂಮಿ ಆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸರ್, ತುಂಬಾ ಚೆನ್ನಾಗಿ ಬರುತ್ತವೆ. ಗಿಡನೂ ಬಹಳ ಚೆನ್ನಾಗಿರುತ್ತೆ ಎರೆಭೂಮಿ ಆದ್ರೆ. ಈಗ ಮೆಣಸಿನ ಗಿಡ ನಾಟಿ ಮಾಡಿ ಎಷ್ಟು ತಿಂಗಳು ಬರುತ್ತೆ ಸರ್? 2 ತಿಂಗಳಿಗೆ ನಾವು ಕಟಾವ್ ಮಾಡ್ತೀವಿ ಸರ್. ಒಂದ್ ಬೀಡು ಅಂದ್ರೆ ಬಡ್ಡೆಕಾಯಿ ಅಂತ 2 ತಿಂಗಳಿಗೆ ಕಾಯಿ ಅರಿತೀವಿ ಸರ್. ಈಗೆಲ್ಲ ಅದು ಅದ ಬಂದಿದೆ ಕಾಯಿ, ಅದನ್ನ ಕಟಾವ್ ಮಾಡಬಹುದು ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಸರ್? ಅದನ್ನ ದಪ್ಪ ಆಗಿರ್ತ ಸರ್ ಕಾಯಿ ಎಲ್ಲೇನೆ ಬಂದಿರೋ ಗೊತ್ತಾಗುತ್ತಾ? ಒಂದೊಂದು ಕೊಳಿತಾ ಇರ್ತವೆ, ಯಾಕಂದ್ರೆ ಬಲ್ತಿದ್ದಾವೆ ಅಂದ್ರೆ ಕೊಳತ್ ಬಿಡ್ತಾವ, ಹಂಗಾಗಿ ಹರಿಸ್ಬಿಡ್ತೀವಿ ಸರ್, ಎರಡು ತಿಂಗಳಿಗೆ ಕಾಯಿ ಬಂದ್ಬಿಡುತ್ತೆ. ಈಗೆಲ್ಲ ಲೋಕಲ್ ಬೆಳೆಯುವಂತವರು ಅದಾರೆ ಮೆಣಸಿನಕಾಯಿ, ಬ್ಯಾಡಗಿ ಬೆಳೆಯುವಂತವರು ಅದಾರೆ, ಸೀಡ್ಸ್ ಬೆಳೆಯುವಂತವರು ಅದಾರೆ. ನೀವು ಹೆಚ್ಚಾಗಿ ಯಾವ ಬೆಳೆನ ಬೆಳಿತೀರಾ ಸರ್? ನಾವು ಹೆಚ್ಚಾಗಿ ಲೋಕಲ್ ಇವೆ ಸರ್. ಒಟ್ ನಾವು ಈಗ ಒಣ ಮೆಣಸಿನಕಾಯಿಗೋಸ್ಕರ ನಾವು ಬೆಳೆಯಲ್ಲ, ಹಸೆಕಾಯಿನೇ ಮಾರ್ಬೇಕು ಆಗಿ ಲೋಕಲ್ ಆಗಿ ಬೆಳಿತೀವಿ ಸರ್. ಸೀಡ್ಸ್ ಈಗ ನೀವು ಬ್ಯಾಡಗಿ ಬೆಳಿಬೋದಲ್ವಾ? ಬೆಳಿಬೋದು ಸರ್, ಬ್ಯಾಡಗಿ ಅವು ಹಣ್ಣಾಗೋ ತನಕ ಕಾಯಕ್ಕಾಗಲ್ಲ. ಹಣ್ಣನ್ನು ನಾವು ಕಾದು ಅದನ್ನ ಆದಾಯ ಪಡೆಯೋಷ್ಟೊತ್ತಿಗೆ ನಮಗೆ ಕಷ್ಟಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಮಾಡ್ತೀವಿ, ಸೀಡ್ಸ್ ಗಳನ್ನೇ ಬೆಳಿತೀವಿ ಸರ್. ಅಂದ್ರೆ ಬಹಳಷ್ಟು ದಿನಗಳು ಬೇಕು ಸರ್. ಅದು 6 ತಿಂಗಳ ತನಕ ಕಾಯ್ಬೇಕು, ಯಾಕಂದ್ರೆ ಅದು ಹಣ್ಣಾಗಬೇಕು, ಅಲ್ಲಿವರೆಗೂ ನಾವು ಇದ್ ಮಾಡಕ್ಕಾಗಲ್ಲ. ಇದಾದ್ರೆ 2 ತಿಂಗಳಿಗೆ ನಮ್ಮ ಆದಾಯ ಹೆಚ್ಚುತ್ತಲ್ಲ ಸರ್, ಅದಕ್ಕಾಗಿ ಇದನ್ನ ಸೀಡ್ಸ್ ಬೆಳೆಸ್ತೀವಿ. ಈಗ ಹಣ್ಣು ಕಟಾವ್ ಮಾಡ್ಬೇಕು, ಒಣಸ್ಬೇಕು, ಮಾರ್ಕೆಟ್ ಗೆ ಕೆಂದೋಬೇಕು. ಇವಾದ್ರೆ ಹಸಿಕಾಯಿನೇ ಮಾರಾಟ, ಹಸಿಕಾಯಿನೇ ಮಾರಾಟ ಮಾಡ್ಬಿಡ್ತೀವಿ. ಈಗೆಲ್ಲ ಸೀಡ್ಸ್ ನೀವು ಬೆಳಿತಾ ಇದ್ರಲ್ಲ ಮೆಣಸಿನಕಾಯಿ, ಈಗ ಕಟಾವ್ ಮಾಡಿದಷ್ಟು ಜೋರು ಬಿಡೋದು ಕಾಯಿ ಅಂತಾರೆ. ನೀವು ಕಟಾವ್ ಮಾಡೋದು ಬಿಟ್ಟೆ ಅಂದ್ರೆ ಕಾಯಿ ಅಷ್ಟೊಂದು ಬಿಡಲ್ಲ ಅವು ಅಂತ ಹೇಳ್ತಾರೆ. ನಿಜ ಸರ್, ಅದ್ರಲ್ಲಿ ಇರ್ತಕ್ಕಂಥ ಕಾಯಿ ನಾವ್ ಹೆಂಗ್ ಅರಿತಿರ್ತೀವೋ ಹಂಗ ಅದು ಹೆಚ್ಚಾಗಿ ಹೂವು ಇರ್ಪು ಕಾಯ್ತಾ ಇರತ್ ಸರ್. ಕಾಯಿ ಅರದಷ್ಟು ಕಾಯಿ ಬಿಡಕ್ಕೆ ಅದಕ್ಕೆ ಅವಕಾಶ ಆಗುತ್ತೆ ಅಂತ. ಏನಿಲ್ಲ ಅಂದ್ರು ಒಂದೊಂದ್ ಗಿಡ ನಾವು 2 ಕೆಜಿ ಮೆಣಸಿನ್ಕಾಯಿನ ನೋಡ್ತೀವಿ ಸರ್. ಅಷ್ಟೊಂದ್ ಇಳುವರಿ ಸರ್, ಅಷ್ಟೊಂದ್ ಇಳುವರಿ ಬರುತ್ತೆ. ಈಗ ಒಂದ್ ವೇಳೆ ಏನಾದ್ರೂ ಹಣ್ಣಿಗೆ ಬಿಟ್ಕೊಂಡ್ರೆ? ಹಣ್ಣಿಗೆ ಬಿಟ್ಕೊಂಡ್ರೆ ಅದೇ ಸರ್, ನಾವು 4 ಬೀಡ್ ಅರದ್ಮೇಲೆ ಹಣ್ಣಿಗೆ ಬಿಡ್ತೀವಿ ಸರ್. ಅದ್ರಲ್ಲಿ ಹಸಿವಿದ್ರೆ ಅದರಿತೀವಿ, ಉಳಿದ ಹಣ್ಣನ್ನ ಬೇರ್ಪಡಿಸ್ತೀವಿ ಸರ್. ಹಣ್ಣು ಚೆನ್ನಾಗ್ ಬರುತ್ತಾ? ಬರುತ್ತೆ ಸರ್, ಹಣ್ಣು ಚೆನ್ನಾಗಿರುತ್ತೆ. ಒಂದು 1/4 ಎಕರೆ ಹಾಕಿದ್ರೆ ಮೆಣಸಿನಕಾಯಿ ಸರ್, 1/4 ಎಕರೆ. ಈಗ ಏನ್ ರೇಟ್ ಸಿಕ್ತು ನಿಮಗೆ, ಏನ್ ಇಳುವರಿ ಬಂತು ಸರ್? ಇಳುವರಿ ಚೆನ್ನಾಗ್ ಬಂದಿದೆ. ಫಸ್ಟ್ನೇ ಬರೀ ಬಡ್ಡೆಕಾಯಿ ಅಂತ ಅರ್ದಾಗ 51 ಬಟರ್ ಆಗಿತ್ತು ಸರ್, ಬರೀ 1/4 ಎಕರೆಗೆ. ಒಂದ್ ಬಟರ್ಕ್ಕೆ ಅಂತ ಅಂದ್ರೆ ಅವಾಗ 40 ರೂಪಾಯಿ ರೇಟ್ ಸಿಗುತ್ತೆ ಸರ್ ನಮಗೆ. ಒಂದೇ ಒಂದ್ ಬೀಡಿಗೆ ಅಂದ್ರೆ 1 ಸರಿ ಅರ್ದಕ್ಕೆ 75,000 ರೂಪಾಯಿ ಅಮೌಂಟ್ ಆಗಿತ್ತು ಸರ್ ನಮ್ದು. ನೆಕ್ಸ್ಟ್ ಮೊನ್ನೆ 80 ಬಟರ್ ಅರ್ದಿ ಸರ್ ನಾವು, 80ರಲ್ಲಿ 2 ಲಕ್ಷ ರೂಪಾಯಿ ಆದಾಯ ನೋಡಿದೀವಿ ಸರ್. ಒಂದ್ ಬಟರ್ ಅಂತಂದ್ರೆ ಎಷ್ಟು ಕೆಜಿ ಬರುತ್ತೆ ಸರ್? 69-70 ಕೆಜಿ ತನಕ ಬರುತ್ತೆ ಸರ್ ಒಂದ್ ಬಟರ್. ಅಂದ್ರೆ ಒಳ್ಳೆ ಇಳುವರಿ ಬಂದಿದೆ. ಹ್ಞೂ ಸರ್, ಒಳ್ಳೆ ಇಳುವರಿ, ತೂಕನು ಚೆನ್ನಾಗ್ ಬರುತ್ತೆ, ಜೊತೆಗೆ ರೇಟನ್ನು ಸಿಗುತ್ತೆ ಸರ್. ಇನ್ನು ಎಷ್ಟು ಆಗ್ಬೋದು ಅಂತ ನಿರೀಕ್ಷೆ ಮಾಡಿದ್ರ ಸರ್? ನಿರೀಕ್ಷೆ ಅಂದ್ರೆ ಮೊದಲೆಲ್ಲ 70-80 ತನಕ ಇತ್ತು, ಕೆಲವೊಂದ್ಸರಿ ಕೇಳಕ್ ಸೀದಾ 20 ತನಕ ಆಗುತ್ತೆ. ಅಂದ್ರೆ ಹೇಳಕ್ ಬರಲ್ಲ ಸರ್ ತರಕಾರಿ ಬೆಳೆ. ಇಳುವರಿ, ಇಳುವರಿ ಅಂದ್ರೆ ಚೆನ್ನಾಗ್ ಸರ್, ಇನ್ನು 100-150 ತನಕನು ಬೆಳಿಬೋದು ಸರ್. ಈಗೆಲ್ಲ ಸಂಪೂರ್ಣವಾಗಿ ಕಟಾವ್ ಮಾಡಿದ್ಮೇಲೆ ಮತ್ತೆ ಅದನ್ನ ಇರುವಂತ ಮೆಣಸಿನ ಗಿಡನ್ನ ಯಾವ ರೀತಿಯಲ್ಲಿ ಗೊಬ್ಬರ ಮಾಡ್ತೀರಾ ಸರ್? ಮತ್ತೆ ಅದಕ್ಕೆ ಗೊಬ್ಬರ ಕೊಡ್ತೀವಿ, ಅದೇ 3 ಮಿಕ್ಸ್ ಮಾಡಿ ಗೊಬ್ಬರ ಕೊಟ್ಟು ಇರ್ಪು ಹೂವಿಗೆ ಮತ್ತೆ ಔಷಧಿ ಅಂದ್ರೆ ಔಷಧಿ ಸಿಂಪಡಣೆ ಮಾಡ್ತೀವಿ ಸರ್. ಮಾಡಿದ್ಮೇಲೆ ನೀರ್ ಹಾಯಿಸೋದು, ಆ ಗೊಬ್ಬರ ಹಾಕಿದ್ಮೇಲೆ ಅದಕ್ಕೆ ಪೋಷಣೆ ಮಾಡ್ತಾನೆ ಇರ್ತೀವಿ ಸರ್. ಮತ್ತೆ ಚಿಗುರ್ಗಾಯಿ ಬರುತ್ತೆ ಸರ್, ಆ ಚಿಗುರಿದ್ಮೇಲೆ ತಾನೆ ಕಾಯಿ ಮತ್ತೆ ಜಾಸ್ತಿ ಆಗುತ್ತೆ ಸರ್. ಈಗ ಬೇಸಿಗೆ ಬರೋ ತನಕ ಇರುತ್ತೆ ಬೆಳೆಯೋದು? ಇರುತ್ತೆ ಸರ್, ಬೇಸಿಗೆ ಬರೋ ತನಕ ನಾವು ಔಷಧಿಗಳನ್ನು ಸಿಂಪಡಣೆ ಮಾಡ್ಕೊಂಡು ಗೊಬ್ಬರ ಹಾಕೊಂಡು ಕಳೆಯನ್ನು ಬಿಡದಂತೆ ತಕೊಂಡ್ರೆ ಬೇಸಿಗೆ ವರೆಗೂ ನಾವು ಮೆಣಸಿನ್ಕಾಯಿನ ತಗೊಂಬೋದು ಸರ್. ಈಗ ಮೊದ್ಲೆಲ್ಲ ಮಡಿ ಮಡಿ ಮಾಡಿ ನೀರ್ ನಿಲ್ಸರು, ಈಗೆಲ್ಲ ನೀವು ಡ್ರಿಪ್ ಮುಖಾಂತರ ಕೊಡ್ತಾ ಇದೀವಿ. ಯಾವ್ದು ಉತ್ತಮ ಪದ್ಧತಿ ಸರ್? ಡ್ರಿಪ್ ಉತ್ತಮ ಅಂತೀವಿ. ಈಗ ನೀರಂದ್ರೆ ದಿನ ನೋಡ್ ಕಾಯ್ಕೊಂಡು ನಾವು ಕುತ್ಕೊಳಕಾಗಲ್ಲ. ಈ ಡ್ರಿಪ್ ಆದ್ರೆ ಒಂದ್ಸರಿ ಹೋಗ್ಬಿಟ್ಟು ತಿರುವಿ ನಮ್ ಕೆಲಸಗಳನ್ನ ನಾವು ಮಾಡ್ಕೋಬಹುದು. ಅದಕ್ಕಂದ್ರೆ ಒಂದ್ ಹಾಳಾಗಿ ಕರೆಂಟ್ ಹೋಗೋವರೆಗೂ ನಾವ್ ಅಲ್ಲೇ ಕಾಯ್ತಾ ಇರ್ಬೇಕು. ಡ್ರಿಪ್ ಆದ್ರೆ ಒಂದ್ಸರಿ ಹೋಗಿ ಆಟೋ ಹಾಕಿ ಬಂದ್ಬಿಟ್ರೆ ನಾವು ಅದು ಹೋಗೋವರೆಗೂ ಅದು ಆನ್ ಆಗಿ ಹೋಗ್ತಿರ್ತದೆ, ಡ್ರಿಪ್ಪಿಗೆ ಹೋಗ್ತಾ ಇರ್ತಾರೆ ಸರ್. ಅಂದ್ರೆ ಡ್ರಿಪ್ ಮುಖಾಂತರ ನೀರ್ ಕೊಡೋದ್ರಿಂದ ಎಲ್ಲೇ ಒಂದ್ ಕಡೆ ನೀರ್ ಉಳಿತಾಯ ಮಾಡಬಹುದಲ್ವಾ? ಹ್ಞೂ ಸರ್, ನೀರಿನ ಉಳಿತಾಯ ಮಾಡಬಹುದು ಸರ್. ಅಂದ್ರೆ ಈ ಮೆಣಸಿನ ಒಂದು ಬೆಳೆ ಜೊತೆಗೆ ಮತ್ತೆ ಬೇರೆ ಬೇರೆ ತರಕಾರಿ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಏನೇ ಬೆಳಿತೀರಾ ಸರ್? ಬೆಂಡೆ ಬೆಳಿತಿದ್ದೆ, ಜವಳೆಕಾಯಿ ಬೆಳೆದೆ, ಆಮೇಲೆ ಅವರೇ ಹಾಕ್ತಿದ್ದೆ. ಈರುಳ್ಳಿ ಹಾಕಿಲ್ಲ ಸರ್ ಈ ವರ್ಷ, ತರಕಾರಿ ಹಾಕಿದ್ ಸರ್, ಅವರೇ ಇನ್ನು ಹಾಕಿದೀನಿ ಸರ್ ಸ್ವಲ್ಪ ಹೆಬ್ಬಳ ಅವ್ರೇನ. ಹ್ಞೂ ಸರ್. ಈಗ ಈರುಳ್ಳಿ ಹಾಕ್ಬಿಟ್ರೆ ಈ ವರ್ಷ ನೀವು? ಈರುಳ್ಳಿ ಹಾಕ್ಬಿಟ್ಟು ಅಂದ್ರೆ ಮಾಡರು ಅಂದ್ರೆ ವ್ಯವಸಾಯ ಮಾಡಕ್ಕೆ ಆಗಲ್ಲ ಅನ್ನೋ ಒಂದ್ ಇಚ್ಛಿಗೆ ಬಿಟ್ಟಿವಿ ಸರ್, ಮೆಣಸಿನ್ಕಾಯಿನೇ ನೋಡ್ಕೊಂತ ಬಂದ್. ಈಗ ತರಕಾರಿ ಅಂತಂದ್ರೆ ಬೇರೆ ಬೇರೆ ತರಕಾರಿ ಹಾಕಿರೋದು ಈಗ ಮನೆಗೆ ಅಷ್ಟೇ ಹಾಕಿದ್ರೆ ಮಾರಾಟಕ್ಕೆ ಹಾಕಿದ್ರೆ? ಅವರೇ ನಾ ಮಾರಾಟಕ್ಕೆ ಹಾಕಿದೀವಿ ಸರ್, ಇನ್ನು ಉಳಿದ ತರಕಾರಿಗಳು ಮನೆ ಅನುಕೂಲಕ್ಕೆ ಹಾಕೊಂಡಿದ್ವಿ ಸರ್. ಈಗ ನಿಮ್ ಮನೆಗೆ ಬೇಕು? ಹ್ಞೂ ಸರ್, ಮನೆಗೆ ಬೇಕು. ಈಗ ಕೊಂಡ್ಕೊಬೇಕು ನಾವು ಮೆಣಸಿನ್ಕಾಯಿ ಬೆಳಿತೀವಿ ಅಂದ್ರೆ ಅವ್ರ ಜೊತೆಗೆ ಸಣ್ಣ ತರಕಾರಿಗಳು ನಾವು ಹಾಕೊಂಡ್ರೆ ಮನೆಯ ಅನುಕೂಲಕ್ಕೆ ಆಗುತ್ತೆ ಅಂತ ಬಳಸಿದ್ವಿ. ಈಗ ಒಟ್ಟಾರೆ ನಿಮ್ಗೆ ಈ ವರ್ಷದ ಮಟ್ಟಿಗೆ ಹೇಳ್ಬೇಕಂತಂದ್ರೆ ಈಗ ಸಾಕಷ್ಟು ಏನ್ ಮಳೆಗಾಲ ಆಗ್ಲಿಲ್ಲ ಇದುವರೆಗೆ ನಮಗೆ, ಆದ್ರೂ ನಿಮ್ಗೆ ಮೆಣಸಿನ ಬೆಳೆಯಲ್ಲಿ ಸಾಕಷ್ಟು ನಿಮಗೆ ಆದಾಯ ತಂದು ಕೊಟ್ಟಿದೆ? ಕೊಟ್ಟಿದೆ ಸರ್, ತಂದು ಕೊಟ್ಟಿದೆ. ಏನ್ ಅನ್ಸುತ್ತಮ್ಮ? ತುಂಬಾ ಖುಷಿ ಆಗುತ್ತೆ ಸರ್ ನಮಗೆ. ಅಂದ್ರೆ ಈಗ ನಾವು ರೈತರು ಕಷ್ಟಪಟ್ಟು ಮಾಡಿದ್ಕೆ ರೇಟ್ ಸಿಕ್ಕು, ಬೆಲೆ ಅದಕ್ಕೆ ಬೆಂಬಲವಾದ ಬೆಲೆ ಸಿಕ್ಕರೆ ನಮಗೂ ಇನ್ನೂ ಮಾಡಬೇಕು ಅನ್ನೋ ಆಸಕ್ತಿ ಕೃಷಿಯಲ್ಲಿ ತುಂಬಾ ಆಸಕ್ತಿ ಬರುತ್ತೆ ಸರ್. ಅದು ಬೆಲೆಯನ್ನು ಆದಾಯ ಸಿಗ್ಲಿಲ್ಲ ಅಂದ್ರೆ ನಮಗೆ ಏನು ಕೃಷಿಯಲ್ಲಿ ಮಾಡಕ್ಕೂ ಆಸಕ್ತಿನೇ ಇರಲ್ಲ ಸರ್. ಲಾಭ ಇಲ್ಲದ್ಮೇಲೆ ಏನಕ್ಕೆ ಮಾಡಬೇಕು ಅನ್ನೋಷ್ಟು ಬೇಜಾರು ಬರುತ್ತೆ ಸರ್. ಈಗ ಇಷ್ಟೆಲ್ಲ 15 ಎಕರೆ ಕೃಷಿ ಭೂಮಿ ಇದ್ದು ತರಕಾರಿ ಬೆಳೀತಾ ಇದ್ರ, ಅಡಿಕೆ ಹಾಕಿದ್ರ, ಮೆಕ್ಕೆಜೋಳ ಬೆಳೀತಾ ಇದ್ರ, ಜೊತೆಗೆ ಹೈನುಗಾರಿಕೆಯನ್ನು ಮಾಡಿದ್ರ, ಯಾವ ರೀತಿ ನಿಭಾಯಿಸಿಕೊಂಡು ಮಾಡೋಗ್ತೀರಾ ಸರ್? ಹೈನುಗಾರಿಕೆ ಎಲ್ಲದನ್ನು ಮಾಡ್ತೀವಿ ಸರ್. ಹೈನುಗಾರಿಕೆ ಅಂದ್ರೆ ಬೆಳಗ್ಗೆ ಎದ್ಬಿಟ್ಟು 4 ಗಂಟೆಗೆ ಹೇಳ್ತೀನಿ ಸರ್, ನಾನು 4 ಗಂಟೆಗೆ ಎದ್ಬಿಟ್ಟು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಆಮೇಲೆ ಸಗಣಿ ಹೊಡೆದ್ಬಿಟ್ಟು ನಾವು ಆಮೇಲೆ ಹಾಲು ಕರಿತೀವಿ ಸರ್. 4 ಹಸು ಇದಾವು, 4 ಹಸು ಹಾಲು ಕರಿತೀವಿ. ಅದು 10-15 ಲೀಟರ್ ಹಾಲಾಗುತ್ತೆ. ಹಸುಗಳ ಒಂದು ನಿರ್ವಹಣೆ ಯಾವ ರೀತಿ ಮಾಡ್ತೀರ? ಏನ್ ಮನೆ ಹತ್ರ ಕಟ್ಕೊಳ್ತಾರೆ, ಅದಕ್ಕೆ ಸಪರೇಟ್ ಆಗಿ ಇಲ್ಲ ಸರ್, ಮನೆ ಹತ್ರನೇ ಅದಕ್ಕೆ ಅಂತಾನೆ ಸಪರೇಟ್ ದನಿ ಮನೆ ಅಂತ ಮಾಡಿದೀವಿ ಸರ್. ಆ ದನಿ ಮನೆಯಲ್ಲಿ ಅವಕ್ಕೆ ಯಾವ್ದೇ ರೀತಿ ಇದಾಗ್ಲದಂಗೆ ಅವಕ್ಕೆ ಅಕ್ಕಿ ಮಾಡ್ಬಿಟ್ಟು ಮೇವು ನೀರಿಗೆ ಸರ್ ಮನೆಯಲ್ಲೇ ಕೊಟ್ಟಿ ಮೇವು ಹಾಕ್ತೀವಿ ಸರ್ ತಂದು. ಈಗ ಒಳ್ಳೆಯ ಉತ್ತಮವಾದ ಒಂದು ಹಾಲಿನ ಇಳುವರಿ ಬರಬೇಕು, ಈಗ ಹಸುಗಳ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಸರ್? ಟೈಮ್ ಟು ಟೈಮ್ ಸ್ನಾನಗಳು ಮಾಡಿಸ್ಬೇಕು, ಯಾವ್ದೇ ರೀತಿ ಸೊಳ್ಳೆಗಳು ಕುತ್ಕೊಳ್ಳದಂಗ್ ನೋಡ್ಕೊಬೇಕು. ದನ ಕಟ್ಟುವಂತ ಜಾಗ ಯಾವಾಗ್ಲೂ ಸ್ವಚ್ಛದಿಂದನೆ ಕೂಡಿರ್ಬೇಕು. ಅವಾಗ ಅವಾಗ ಸಗಣಿ ಅಥವಾ ಗಂಜು ಇಲ್ದಂತೆ ಅದನ್ನ ಬೇರೆ ಕಡೆ ಹಾಕುವಂತೆ ನೋಡ್ಕೊಳ್ಬೇಕು ಸರ್. ಅವಾಗ ಅವಾಗ ಕೆಲವೊಂದ್ ಸಣ್ಣ ಕ್ರಿಮಿಕೀಟಗಳು ಇರಬಾರ್ದಂತ ಔಷಧಿ ಸಿಂಪಡಣೆ ಮಾಡ್ಬೇಕು. ತುಂಬಾ ಚೆನ್ನಾಗಿ ಹಸುಗಳನ್ನ ಇದ್ ಮಾಡ್ಕೊಬೇಕು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ರೆ ದೇಶೀಯ ತಳಿ ಹಸುಗಳನ್ನ ಜಾಸ್ತಿ ಸಾಕಾಣಿಕೆ ಮಾಡ್ತಾ ಇದಾರಲ್ವಾ? ಈಗ ನೀವು ಯಾವ ತಳಿ ಸರ್? ನಾವು ಜರ್ಸಿ ಅಂತ, ಇತ್ತಾಗೆ HF ಅಲ್ಲ, ಇತ್ತಾಗೆ ನಾಟಿನೂ ಅಲ್ಲ, ಎರಡು ಮಿಕ್ಸ್ ಸರ್ ನಮ್ದು. ಎಲ್ಲಿ ಬಿಸಿಲು ಅಂದ್ರು ಇರ್ತವೆ, ಮಳೆ ಅಂದ್ರು ಇರ್ತವೆ. ಯಾಕಂದ್ರೆ HF ಕಟ್ಟಿದ್ರೆ ಬಿಸಿಲಲ್ಲಿ ಇರಲ್ಲ ಅವು, ಬಹಳ ಹೊತ್ತು 1 ಗಂಟೆ ಇಲ್ಲಿಂದ ದೂರ ಹಿಡ್ಕೊಂಡು ಹೋಗೋಕು ಆಗಲ್ಲ. ನಮ್ಮವನ್ ಇಲ್ಲಿಂದ 4 ಕಿಲೋಮೀಟರ್ ಕಂಡು ಹೋದ್ರು ಜೊತೆಗೆ ಹೋಗಿ ಮೇಸ್ಕೊಂಬಂದ್ರು ಹೋಗ್ತಾವು. ಯಾಕಂದ್ರೆ ಎರಡು ಮಿಕ್ಸ್ ಇದ್ರೆ ಬಿಸಿಲಿಗೂ ತಡಿತಾವು, ಮಳೆಗೂ ತಡಿತಾವು. ಕ್ರಾಸ್ ಹಸುಗಳನ್ನ ಸಾಕಿದೀವಿ. ಈಗ ಹೊರಗಡೆ ಎಲ್ಲ ನೀವು ಹೋಗ್ತೀರಾ ಮೇಸಕ್ಕೆ? ಹೋಗಿದೀವಿ ಸರ್ ನಾವು. ಈಗ 15 ವರ್ಷ ಸರ್ ನಾನು, 15 ವರ್ಷ ಹೈನುಗಾರಿಕೆಯಲ್ಲೇ ನಾನೇ ಹಿಡ್ಕೊಂಡು ಹೋಗಿ ನಾನೇ ಎಲ್ಲಾದನ್ನು ಆಕಳುಗಳು ನೋಡ್ಕೊಳ್ಳೋದು, ಸಗಣಿ ಹೊಡೆಯೋದು, ಹಾಲು ಕರೆಯೋದು. 18-20 ಲೀಟರ್ ಹಾಲಾಗ್ತಿದ್ದೆ ಸರ್. ಬೆಳಗ್ಗೆ 18 ಲೀಟರ್, ಸಂಜೆ 18 ಲೀಟರ್ ನಾನೇ ಕರಿತಿದ್ದೆ. 4 ಹಸುಗಳನ್ನ ಪೋಷಣೆನೂ ನಾನೇ ಮಾಡ್ತಿದ್ದೆ ಸರ್. ಹೊಲದಲ್ಲಿ ಹೋಗ್ತಿದ್ದೆ, ಹೊಲದಲ್ಲೂ ಕೆಲಸ ಮಾಡ್ಕೊಂತಿದ್ದೆ. ಆಕಳ ಜೊತೆಗೆ ಮೇಯಿಸ್ಕೊಂಡು ಈ ಅಡಿಕೆದಲ್ಲಿ ಮೇವು ಹಾಕ್ತಿದ್ವಿ ಸರ್. ಮೇವು ಅದರಲ್ಲೇ ಬಿಡ್ತಿದ್ವಿ, ಮತ್ತೆ ಸಂಜೆ ಬರಕರೆ ಮನೆಗೆ ಹಿಡ್ಕೊಂಬರ್ತಿದ್ವಿ. ಮನೆಗೆ ಹಿಡ್ಕೊಂಬಂದು ಹಾಲು ಕರೆಯೋದು, ಸಗಣಿ ಹೊಡೆಯೋದು, ಎಲ್ಲಾ ಕೆಲಸನೂ ಮಾಡ್ತಿತ್ತು ಸರ್ ಹೈನುಗಾರಿಕೆ. ಈಗೆಲ್ಲ ಹಾಲು ಅಂತಂದ್ರೆ ಡೈರಿ ಎಲ್ಲಿ ಹೋಗ್ತೀರಾ ನೀವು ಸರ್? ನಮ್ಮೂರಲ್ಲಿ ಯಳಗೋಡಲ್ಲೇ ಡೈರಿ ಇದೆ. ತಿಂಗಳಿಗೆ ನಾವು ಏನಿಲ್ಲ ಅಂದ್ರೆ 20-25 ಸಾವಿರ ತನಕ ತಗೊಂಡಿವಿ ಸರ್. ಮೊದಲೆಲ್ಲ 30-35 ಸಾವಿರ ತನಕ ನಾವು ಆದಾಯ ಪಡೆದಿವಿ ಸರ್ ಅದ್ರಲ್ಲಿ. ಈಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಏನಾದ್ರೂ ಸಾಕಾಣಿಕೆ ಮಾಡ್ಬೇಕಂತ ಅನಿಸಿದ್ಯಾ ನಿಮಗೆ ಸರ್? ಆಕಳ ಅಂದ್ರೆ ಹೈನುಗಾರಿಕೆ ಮಾಡ್ಬೇಕಂತ ಪ್ರಮಾಣ ಬಹಳ ಇದೆ ಸರ್. ಈಗ ಕೆಲಸಗಳ ಒತ್ತಡ ನಮ್ಗುನು ಆ ಕಡೆ ಈ ಕಡೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೈನುಗಾರಿಕೆ ಕಡೆಗೆ ಸ್ವಲ್ಪ ಕಮ್ಮಿ ಒಲವು ಆಗಿದೆ ಸರ್. ಕೃಷಿ ಕಡೆಗೆ ಹೋಗ್ತಾ ಇದೀವಿ ಸರ್. ಈಗ ಹಾಲಿನಲ್ಲಿ ಒಳ್ಳೆಯ ಒಂದು ಇಳುವರಿ ಬರ್ಬೇಕಂತಂದ್ರೆ ಈಗ ಒಳ್ಳೆಯ ಉತ್ತಮವಾದ ಒಂದು ಮೇವುಗಳನ್ನ ಫುಡ್ಗಳನ್ನ ಕೊಡಬೇಕಾಗುತ್ತೆ. ಯಾವ ರೀತಿ ಕೊಡ್ತೀರಾ? ಬೆಳಗ್ಗೆ ಒಣ ಹುಲ್ಲು ಹಾಕ್ತಿವಿ, ಮತ್ತೆ ಸಂಜೆ ಹಸಿ ಹುಲ್ಲು ಹಾಕ್ತಿವಿ. ಆಮೇಲೆ ಫುಡ್ ಸರ್, ಈ ಫುಡ್ ಬರುತ್ತಲ್ಲ, ಫುಡ್ ಅನ್ನ ಬೆಳಗ್ಗೆ ಗಾಣದಿಂಡಿ ಅವನ್ನೆಲ್ಲ ಏನ್ ಮಾಡ್ತೀವಿ, 1 ಕೆಜಿ ಕೊಡ್ತೀವಿ ಸರ್. ಈಗ ನಿಮ್ಮಲ್ಲೇ ಈಗ ಸಾಕಷ್ಟು ಮೆಕ್ಕೆಜೋಳವನ್ನೆಲ್ಲ ಬೆಳಿತಿರಲ್ಲ, ಅದರಲ್ಲೇ ನೀವು ಜೀನ್ ಹಾಕ್ಸ್ಕೊಂಡು ಸರ್ ಮಾಡ್ತೀವಿ. ರಾಗಿ ಹೊರಗಡೆಯಿಂದ ತರಂತದ್ದು ನಿಮಗೆ ಖರ್ಚು ಕಡಿಮೆ ಆಗುತ್ತೆ. ಕಮ್ಮಿ ಆಗುತ್ತೆ ಸರ್. ಕಮ್ಮಿ ಆದ್ರೂ ಈ ಮೆಕ್ಕೆಜೋಳ ಅವಕ್ಕೆಲ್ಲ ನಾವ್ ಏನ್ ಮಾಡ್ತಾವು, ಸಗಣಿ ಹಾಕ್ಬೇಕಾರೆ ತೆಳ್ಳಗ್ ಹಾಕ್ಬಿಡ್ತಾವ ಮೆಕ್ಕೆಜೋಳ ಇದಕ್ಕೆ ಉಂಚ್ಕೊಂತ ಸರ್. ಅದಕ್ಕೆ ಏನ್ ಮಾಡ್ಬಿಡ್ತೀವಿ, ನಾವೇನ್ ಮಾಡ್ತೀವಿ, 1 ಕೆಜಿ 1 ಕೆಜಿ ಇದಾಕ್ಬಿಟ್ಟು ಹಸಿ ಮೇವು ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿ ಹಾಲು ಇಳುವರಿ ಬರುತ್ತೆ. ಈಗ ಹಸಿಮೇವೆಲ್ಲ ಬೆಳ್ಕೊಳ್ತೀರಾ ನೀವು? ಬೆಳಿತೀವಿ ಸರ್ ನಾವು. ಏನೇನ್ ಬೆಳಿತೀರಾ ಹಸಿಮೇವು ಸರ್? ಸಪ್ಪೆ ಹಾಕ್ತಿವಿ, ಅಂದ್ರೆ ಜೋಳ ಸಪ್ಪೆ ಅಂತ ಹೇಳ್ಬಿಟ್ಟು ಅಡಿಕೆ ಗಿಡದಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಆಮೇಲೆ ಹಸಿ ಮೇವು ಇರುತ್ತಲ್ಲ. ಈಗ ಸಾಮಾನ್ಯವಾಗಿ ನಿಮ್ಮ ಅಡಿಕೆದಲ್ಲಿ ಸಾಕಷ್ಟು ಹಸಿ ಮೇವು ಇರುತ್ತೆ? ಹ್ಞೂ ಸರ್, ತುಂಬಾ ಇರುತ್ತೆ. ಎಲ್ಲಾ ಕಾಲದಲ್ಲೂ ಸಿಗುತ್ತೆ? ಸಿಗುತ್ತೆ ಸರ್. ಬೇಸಿಗೆ ಅಂದೇ ಮಳೆಗಾಲ ಅಂದೇ ಯಾವಾಗ್ಲೂ ಹಸಿರು ಅಡಿಕೆ ಗಿಡದಲ್ಲಿ ತುಂಬಾ ಮೇವು ಇರುತ್ತೆ ಸರ್. ಈಗ ಸಾಕಷ್ಟು ಗಂಜಲು ಮತ್ತೆ ಸಗಣಿ ಬರುತ್ತಲ್ಲ, ಈಗ ಎಲ್ಲ ಒಂದ್ ಕಡೆ ಎತ್ತೆ ಹಾಕ್ತಿವಿ ಅಂತ ಹೇಳಿದ್ರ, ಅದಕ್ಕೆ ಅಂತ ಏನಾದ್ರೂ ಒಂದ್ ತಿಪ್ಪೆ ಮಾಡಿದ್ರೆ? ಹ್ಞೂ ಸರ್, ಮಾಡಿದ್ವಿ ತಿಪ್ಪೆ ಅಂತಾನೆ ಮಾಡಿದ್ವಿ ಸರ್. ಪ್ರತಿ ವರ್ಷನು ನಮ್ದು 4-5 ಲೋಡು ತಿಪ್ಪೆ ಗೊಬ್ಬರ ಆಗುತ್ತೆ ಸರ್. ಅದನ್ನ ಕೃಷಿಗೆ ಉಪಯೋಗ ಮಾಡ್ಕೊಂತೀವಿ ಸರ್. ಯಾವ ಬೆಳೆ ಕೊಡ್ತೀರಾ ನೀವು ಸರ್? ಅದೇ ಮೆಣಸಿನ ಗಿಡಕ್ಕೆ ಕೊಡ್ತೀವಿ, ಇಲ್ಲ ತರಕಾರಿ ಬೆಳೆಗಳು ಬೆಳೆದ್ರೆ ನಾವು ಅದೇ ಗೊಬ್ಬರನೇ ಯೂಸ್ ಮಾಡ್ತೀವಿ ಸರ್. ಈಗ ಅಡಿಕೆ ಕೊಡೋದು ಕಡಿಮೆ? ಕಮ್ಮಿ ಸರ್, ಅಡಿಕೆ ಕಮ್ಮಿ. ಅಡಿಕೆಗೆ ಅಂದ್ರೆ ನಾವು ಕೋಳಿ ಗೊಬ್ಬರ ಹೊಡಿತೀವಿ ಸರ್ ಅಡಿಕೆಗೆ. ಯಾಕನಿಸ್ತಾ ನಿಮಗೆ ಕೋಳಿ ಗೊಬ್ಬರ? ಕೋಳಿ ಗೊಬ್ಬರ ಯಾಕಂದ್ರೆ ಅವು ಗಿಡಗಳಿಗೆ ಪೋಷಕಾಂಶ ಚೆನ್ನಾಗಿ ಸಿಗ್ತಾವು ಅಡಿಕೆ ಗಿಡಕ್ಕೆ, ಗುಣೆ ಸುತ್ತ ಮಾಡಿ ಅಂತ ಕೋಳಿ ಗೊಬ್ಬರ ಹೊಡಿಸ್ತೀವಿ ಸರ್ ನಾವು. ಸಾಕಷ್ಟು ನಿಮಗೆ ಕೃಷಿ ಅನುಭವ ಇದೆಯಮ್ಮ? ಇದೆ ಸರ್. ಎಲ್ಲ ಒಂದ್ ಕಡೆ ಹೂವಿನ ಬೆಳೆ ಎಲ್ಲ ಬೆಳಿಬೋದಲ್ಲ ಸರ್? ಬೆಳಿಬೋದು ಸರ್ ಹೂವಿನ ಬೆಳೆನ. ನಮಗ್ ಸರ್ ಸಪೋರ್ಟಿಗೆ ನಮ್ಮ ಮನೆಯವರು ಇದ್ರು ಅವರು JCP ಇದ್ ಮಾಡ್ತಾರೆ ಸರ್. ಹಂಗಾಗಿ ಅವರು ಹೊರಗೇನೋ ವ್ಯವಹಾರ ಮಾಡೋದ್ರಿಂದ ನಾವು ಒಬ್ಬಳೆ ಮಾಡಕ್ ಆಗಲ್ಲ ಅನ್ನೋ ಒಂದ್ ಇಚ್ಛೆಗೆ ಬೇರೆ ಬೆಳೆಗಳಿಗೆ ನಾವು ಅವಕಾಶ ಕೊಡ್ತಿಲ್ಲ ಸರ್. ಈಗ JCP ತಂದಿದ್ದೀರಾ ನೀವು? ಹ್ಞೂ ಸರ್. ನಮ್ಮ ದುಡಿತಾರೆ ಸರ್, ಹೊರಗಡೆ ದುಡಿಮೆ ಮಾಡ್ತಾರೆ ಅವರು. ನಾವು ಒಬ್ಬಳೆ ಕೃಷಿ ವ್ಯವಸಾಯ ಮಾಡ್ತೀವಿ ಸರ್, ಜೊತೆಗೆ ಅವರು ಹೆಲ್ಪ್ ಮಾಡ್ತಾರೆ ಸರ್. ಈಗ ಮಕ್ಕಳು ಇಬ್ರು ಮಕ್ಕಳಿದ್ದಾರೆ ಸರ್, ಇಬ್ರು ಗಂಡ್ ಮಕ್ಳು ಇದ್ದಾರೆ, ಇಬ್ರು ಶಾಲೆಗೆ ಹೋಗ್ತಿದ್ದಾರೆ. ಜಗಳೂರಿಗೆ ಶಾಲೆಗೆ ಸೇರಿಸಿದ್ದೀನಿ ಇಬ್ರು. ಒಬ್ಬನು 9ನೇ ತರಗತಿ ಓದ್ತಿದ್ದಾರೆ, ಇನ್ನೊಬ್ರು 7th. ಚಿಕ್ಕವರು ಸರ್ ಮಕ್ಕಳು. ಒಟ್ಟಾರೆ ಈಗ ಸಾಕಷ್ಟು ನೀರಾವರಿ ಮಾಡಿಕೊಂಡಿದ್ದೀರಾ? ಹೌದು ಸರ್. ಈಗ ಚಿಕ್ಕಂದಿನಿಂದಲೂ ನೀವು ಸಾಕಷ್ಟು ಈಗೆಲ್ಲ ನಿಮ್ಮ ಒಂದು ತಂದೆಯ ಮನೆಯಲ್ಲಿ ಈಗ ಎಮ್ಮೆ ಸಾಕಾಣಿಕೆ ಮಾಡಿರೋದನ್ನ ನೀವು ನೋಡಿದ್ರಲ್ವಾ? ಕೃಷಿಯನ್ನ ನಾನು ಅಳವಡಿಸ್ಕೊಂಡಿದ್ದೆ ಗಂಡನ ಮನೇಲಿ ಬಂದು ಸರ್. ನನಗೆ ಕೃಷಿ ಬಗ್ಗೆ ಅಷ್ಟೊಂದು ನನಗೆ ತವರ ಮನೇಲಿ ಗೊತ್ತಿಲ್ಲ. ಅಲ್ಲೇ ಅಪ್ಪ ಅಮ್ಮನ ಹತ್ರ ಬರೀ ಏನು ಅಂದ್ರೆ ಮನೆಯಲ್ಲಿ ಓದು ವಿದ್ಯೆ ಬಿಟ್ರೆ ಗೊತ್ತಿಲ್ಲ ಸರ್. ಕೃಷಿ ಭೂಮಿಯನ್ನ ನಾನು ಅಳವಡಿಕೆ ಮಾಡ್ಕೊಂಡು ಇದ್ರಲ್ಲಿ ನಾನು ಸಾಧಿಸಬಹುದು ಅಂತ ಗೊತ್ತಾಗಿದ್ದೆ ಇಲ್ಲಿ ಬಂದ್ಮೇಲೆ ಸರ್. ನನಗೆ ಯಾಕನಿಸ್ತು ನಿಮಗೆ ಕೃಷಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿಕೊಂಡು ಕೃಷಿಯಲ್ಲೇ ಒಂದು ಜೀವನ ಕಟ್ಟಿಕೊಳ್ಬೇಕು ಅಂತ? ಸರ್, ಕೃಷಿಯಲ್ಲೇ ಅಂತಂದ್ರೆ ನಾವು ಅದರಲ್ಲಿ ಆದಾಯ ಅನ್ನೋದು ಹೆಚ್ಚಾಗಿ ಸಿಗುತ್ತೆ. ನಾವು ಈಗ ಒಬ್ಬರತ್ರ ಹೋಗ್ಬಿಟ್ಟು ಕೈ ಕೇಳ ಕೆಲಸ ಮಾಡಿದ್ರೆ ನಾವು ಅವ್ರಿಗೆ ಅವ್ರು ಕೊಡೋವರೆಗೂ ನಾವು ಕಾಯ್ಬೇಕು. ಅದೇ ಕೃಷಿ ಭೂಮಿಯಲ್ಲಾದ್ರೆ ನಾವು ಬೆಳಕೊಂಡು ನಮಗೆ ಯಾವಾಗ ಬೇಕೋ ಅವಾಗ ಆದಾಯನ ಪಡಿಬಹುದು ಅನ್ನೋ ಒಂದು ಇಚ್ಛೆಯಿಂದ ಕೃಷಿ ಭೂಮಿಗೆ ಅಳವಡಿಕೆ ಆದ್ವಿ ಸರ್. ಈಗ ಮುಂದಿನ ಒಂದು ದಿನಗಳಲ್ಲಿ ಇನ್ನು ಏನೇನ್ ಬೆಳಿಬೇಕಂತ ಅನ್ಕೊಂಡಿದ್ರ? ಸರ್, ಮುಂದಿನ ಬೆಳೆಗಳಲ್ಲಿ ನಾವು ಈಗ ಕೃಷಿ ಪಪ್ಪಾಯಿ ಬೆಳಿಬೇಕು ಅನ್ನೋ ಆಸೆ ಇದೆ ಸರ್. ನುಗ್ಗೆ ಬೆಳಿಬೇಕು, ಮಿಶ್ರ ಬೆಳೆಗಳನ್ನ ಹಾಕೊಂಬೇಕು, ಬಾಳೆಯನ್ನ ಹಾಕ್ಬೇಕು ಅನ್ನೋದು ಇದೆ ಸರ್. ಈಗ ಅಡಿಕೆ ಹಾಕಿದ್ರಲ್ಲ ಅದರಲ್ಲಿ ಹಾಕ್ಬೋದಲ್ಲ ಬಾಳೆ ಸರ್? ಹಾಕ್ಬೋದು ಸರ್ ಬಾಳೆನ. ಅದೇ ಈ ಸರಿ ನಾವು ಮಾಡ್ಬೇಕು ಅಂತ ಮುಂದುವರಿತದೆ ಸರ್ ಕೃಷಿಯಲ್ಲಿ. ಒಟ್ಟಾರೆ ಏನನ್ಸುತ್ತಮ್ಮ ನಿಮಗೆ, ಈಗ ಹೈನುಗಾರಿಕೆ ಮಾಡ್ತಾ ಇದ್ರೆ ಒಳ್ಳೆಯ ಕೃಷಿ ಮಾಡಿಕೊಂಡು ತರಕಾರಿಯನ್ನೆಲ್ಲ ಬೆಳೀತಾ ಇದ್ರೆ ತುಂಬಾ ಖುಷಿ ಆಗ್ತಿದೆ ಸರ್? ಕೃಷಿಯಲ್ಲಿ ಅಳವಡಿಕೆ ಆಗೋದು ತುಂಬಾ ಖುಷಿ ಅನಿಸ್ತಾ ಇದೆ. ಈ ಬೇರೆ ವಾತಾವರಣಕ್ಕಿಂತ ಕೃಷಿನೇ ವಾತಾವರಣ ಚೆನ್ನಾಗಿ ತುಂಬಾ ಉತ್ತಮವಾಗಿದ್ದು ನಮ್ಮ ಜೀವನಕ್ಕೆ ಆದಾಯ ಅಂತ ಅಂದ್ರೆ ಬೇಗ ಫಲ ಕೊಡ್ತಕ್ಕಂಥದ್ದು ಕೃಷಿನೇ ಸರ್ ನಮಗೆ. ಹಂಗಾಗಿ ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ಕಷ್ಟಪಟ್ಟು ಖುಷಿಯಿಂದ ಮಾಡಿದ್ರೆ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬಹುದು ಸರ್. ಒಳ್ಳೇದು ಇಂದ್ರಮ್ಮ ಅವರ ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಮೆಣಸಿನಕಾಯಿ ಬೆಳೆಯನ್ನ ಯಾವ ರೀತಿ ಲಾಭದಾಯಕವಾಗಿ ಬೆಳೆದಿದ್ದೀರಾ, ಜೊತೆಗೆ ಹೈನುಗಾರಿಕೆಯನ್ನ ಮಾಡಿಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ ಸರ್. ಕೃಷಿ ಹಾಗೂ ಹೈನುಗಾರಿಕೆಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಯಳಗೋಡು ಗ್ರಾಮದ ರೈತ ಮಹಿಳೆ ಶ್ರೀಮತಿ ಎಲ್ ಇಂದ್ರಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಇದೀಗ ರೈತರಿಗೆ ಸಲಹೆ. ರೈತ ಬಾಂಧವರೇ ನಮಸ್ಕಾರ, ನಾನು ರಘುರಾಜ, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಇವತ್ತು ನಿಮಗೆ ರೈತರ ಅನ್ವೇಷಣೆಗಳ ಬಗ್ಗೆ ತಿಳಿಸಿಕೊಡ್ತೇನೆ. ರೈತ ಬಾಂಧವರೇ, ತಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಕೃಷಿ ಸಾವಿರಾರು ವರ್ಷಗಳಿಂದ ಬೆಳೆದುಕೊಂಡು ಬಂದಿದೆ. ನಾವು ಆಧುನಿಕ ಕೃಷಿ ಅಂತೇಳಿ ಏನು ನಾವು ಈಗ ನೋಡ್ತಾ ಇದೀವಿ, ಇದು ಒಂದು 60-70 ವರ್ಷದ ಒಂದು ಕೃಷಿ. ಸ್ವತಂತ್ರ ಬಂದ್ಮೇಲೆ ಹೆಚ್ಚಿನ ಒಂದು ಬದಲಾವಣೆಗಳನ್ನ ಕಂಡು ಹೈಬ್ರಿಡ್ ತಳಿಗಳನ್ನ ಬಳಸೋದು, ನೀರಾವರಿ ಬಳಸೋದು, ರಸಗೊಬ್ಬರಗಳು, ಕೀಟನಾಶಕಗಳು, ಒಂದು ಯಾಂತ್ರೀಕರಣದ ಒಂದು ಆಧುನಿಕತೆಯನ್ನ ನಾವು ಈ ಕಳೆದ ಒಂದು 60-70 ವರ್ಷಗಳಲ್ಲಿ ನೋಡ್ತಾ ಇದೀವಿ. ಮೊದಲೆಲ್ಲ ಒಂದೇ ತರದ ಕೃಷಿ, ನೀವು ಅದನ್ನ ಸಾವಯವ ಕೃಷಿ ಅಂತಲಾರು ಕರೀರಿ, ನೈಸರ್ಗಿಕ ಕೃಷಿ ಅಂತಲಾರು ಕರೀರಿ, ಒಂದೇ ಒಂದು ರೀತಿಯ ಕೃಷಿ ನಡ್ಕಂತ ಬರ್ತಾ ಇತ್ತು. ಇದು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳಿಂದ, ನಮಗೆ ನಾಗರಿಕತೆ ಗೊತ್ತಿರುವ ಒಂದು ಕಾಲಘಟ್ಟದಿಂದನೂ ಸಹ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಕೃಷಿ ನಡ್ಕೊಂಡೇ ಬಂದಿದೆ. ಅನೇಕ ಕೃಷಿ ಪದ್ಧತಿಗಳನ್ನ ರೈತರುಗಳು ಮಾಡ್ಕೊಂತ ಬಂದಿದ್ದಾರೆ. ಇವುಗಳಲ್ಲಿ ಅನೇಕ ಕೃಷಿ ಪದ್ಧತಿಗಳು ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಯಶಸ್ವಿನೂ ಸಹ ಆಗಿದ್ದಾವೆ. ಈ ಒಂದು ರೈತರ ಮಟ್ಟದಲ್ಲಿ ಅನ್ವೇಷಣೆಗಳು ಸಹ ನಡೆದಿದೆ. ಅಂದ್ರೆ ಏನು ನಾವು ಸಂಶೋಧನೆಗಳು ಅಂತ ಹೇಳ್ತೀವಲ್ಲ, ರೈತರ ಮಟ್ಟದಲ್ಲೂ ಸಹ ಸಂಶೋಧನೆಗಳು ನಡೆದಿವೆ. ತಳಿಗಳ ಸಂರಕ್ಷಣೆಯಾಗಲಿ, ಹೊಸ ಯಂತ್ರಗಳನ್ನ ರೈತರ ಮಟ್ಟದಲ್ಲೇ ಅನ್ವೇಷಣೆ ಮಾಡೋದಾಗಲಿ, ಅವರ ಬಿತ್ತನೆ ಮತ್ತು ಬೆಳೆಯುವ ಪದ್ಧತಿಗಳಲ್ಲಿ ಬದಲಾವಣೆಗಳನ್ನು ಆಗಲಿ ರೈತರ ಮಟ್ಟಗಳಲ್ಲಿ ಅವರವರು ಮಾಡ್ಕೊಂತ ಬರ್ತಾ ಇದ್ದಾರೆ. ಇದು ಯಾಕೆ ಈ ರೈತರ ಮಟ್ಟದಲ್ಲಿ ಅನ್ವೇಷಣೆಗಳು ನಡೀತಾ ಇದ್ದಾವೆ ಅಂತಂದ್ರೆ, ರೈತರು ತಾವು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರ ಭಾಗವಾಗಿ ಈ ಒಂದು ರೈತರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ನಾವು ಮಾಡ್ಕೊಂತ ಬಂದಿದ್ದೇವೆ. ಇವುಗಳನ್ನ ನಾವು ರೈತರ ಅನ್ವೇಷಣೆಗಳು ಅಂತೇಳಿ ನಾವು ಕರೀತಾ ಇದೀವಿ. ಇವು ಒಂದು ಜನರೇಷನ್ ವೈಸ್ ರೈತರಿಂದ ರೈತರಿಗೆ, ಅಂದ್ರೆ ಅಜ್ಜನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮೊಮ್ಮಗನಿಂದ ಮತ್ತೆ ಮುಂದಿನ ಜನರೇಷನ್ಗೆ